ರಾಜ್ಯ ಪ್ರವೇಶಿಸಿದ ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಐಕ್ಯತಾ ಯಾತ್ರೆ ಹಾಗೂ ಹಿರಿಯ ಚಿತ್ರನಟಿ ಆಶಾ ಪರೇಖ್ಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55:25. ರೈತ ಧ್ವನಿ ಕಿಸಾನ್ ವಾಣಿ. ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನೀವು ಕೇಳುವಿರಿ ಪ್ರಸ್ತುತ ಕೃಷಿ ಪರಿಸ್ಥಿತಿಗಳನ್ನು ಅವಲೋಕಿಸುವ ಕಾರ್ಯಕ್ರಮ ನಾಡು ನಾಡಿ. ಇದರಲ್ಲಿ ಮಂಡೆಪಂಡ ಆರ್ ಮಾದಪ್ಪ ಮತ್ತು ಬಡ್ಡನ ದಿನೇಶ್ ಅವರ ಕೃಷಿ ಅನುಭವಗಳು. ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ ನಾಡು ನಾಡಿ. ಕೇಳಿ ಕಾರ್ಯಕ್ರಮ ನಾಡು ನಾಡಿ. ಮಡಿಕೇರಿ ತಾಲೂಕು ಕಡಗದಾಳು ಗ್ರಾಮದ ಬಡ್ಡನ ದಿನೇಶ್ ಅವರು 7 ಎಕರೆ ಕಾಫಿ ತೋಟವನ್ನು ಸಾಗುವಳಿ ಮಾಡ್ತಿದ್ದಾರೆ. ಅದರಲ್ಲಿ ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ವೆನಿಲ್ಲವನ್ನು ಹಾಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರು. ಹೇಗೆ ಸಾಗಿದೆ ಅವರ ಅನುಭವಗಳು ಅಂತ ಅನ್ಕೊಂಡು ಇವತ್ತು ಆಲಿಸಿಕೊಳ್ಬಹುದು. ದಿನೇಶ್ ಅವರೇ, ಬಹಳ ವರ್ಷಗಳಿಂದ ನಿಮ್ ತಂದೆಯವರ ಕಾಲದಿಂದನೂ ಕಾಫಿ ತೋಟ ಮಾಡ್ಕೊಂತ ಬಂದಿದ್ರಿ, ಭತ್ತವನ್ನು ಬೆಳ್ಕೊಂತ ಬಂದಿದ್ರಿ, ಕೃಷಿಗೆ ಬಂದು ಸುಮಾರು 25 ವರ್ಷ ಆಯ್ತು ಅಂತ ಹೇಳ್ತಾ ಇದ್ರಿ. ಹೇಗಿದೆ ಕಾಫಿ ತೋಟ ನಿಮ್ದೆಲ್ಲ? ಪರವಾಗಿಲ್ಲ, ಕಾಫಿ ಚೆನ್ನಾಗಿದೆ. 3 ವರ್ಷದ ಹವಾಮಾನದ ಇದಕ್ಕೆ ಸ್ವಲ್ಪ ತೊಂದರೆ ಬಿಟ್ರೆ ತೊಂದರೆ ಇಲ್ಲ ಆಗ್ತದೆ. ಅದೇ ನಾ ಹೇಳಿದಲ್ಲ, ಈಗ ರಾಸಾಯನಿಕ ನಾವು ಬಿಟ್ಟು ಜೈವಿಕ ಗೊಬ್ಬರಗಳು, ಕೊಟ್ಟಿಗೆ ಗೊಬ್ಬರಗಳು ಇದರಲ್ಲಿ ಹೋದ್ರೆ ಕೃಷಿ ಚೆನ್ನಾಗಿ ಆಗ್ತದೆ, ತೊಂದರೆ ಇಲ್ಲ. ಕಾಫಿ ತೋಟ ಕಾಳುಮೆಣಸಕ್ಕೂ ರಾಸಾಯನಿಕ ಗೊಬ್ಬರ ಹಾಕ್ತಲ್ಲನೆ, ಸಾವಯವ ಗೊಬ್ಬರವನ್ನು ಸೇರಿಸಿ ಮಾಡಿದ್ರೆ ಮಾತ್ರ ಅನುಕೂಲ ಅಂತ ಹೇಳೋರೆ ಹೆಚ್ಚು. ನೀವು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡ್ಕೊಳ್ತಾ ಹೋಗ್ತದ್ರಿ, ಸಗಣಿ ಗೊಬ್ಬರ, ಜೀವಾಮೃತ ಈ ತರದನ್ನ ಕೊಟ್ಟು ಬೆಳೆಸ್ತದ್ರಿ, ಏನು ನಿಮ್ಮ ಅನುಭವ? ಬಾರಿ ಒಳ್ಳೇದು ಅದು. ಈಗ ನಮಗೆ ತುಂಬಾ ದೊಡ್ಡ ಏರಿಯಾದವರಿಗೆ ಆಗೋದಿಲ್ಲ, ನನ್ನ ಅನುಭವ ಪ್ರಕಾರ 7-8 ಎಕರೆ ಒಳ್ಳೆದವರಿಗೆ ಮಾಡಬಹುದು. ಅವ್ರಿಗೇನು ದೊಡ್ಡ ಶ್ರಮ ಬರೋದಿಲ್ಲ. ನಮಗೀಗ ರಾಸಾಯನಿಕ ಗೊಬ್ಬರ ವರ್ಷಕ್ಕೆ 3 ಸರಿ ಕೊಡ್ಬೇಕು. ಈಗ ಒಂದು ರಾಸಾಯನಿಕ ಗೊಬ್ಬರ ನಾವು ಭೂಮಿಗೆ ಹಾಕಿದ್ರೆ ಅದು 4 ತಿಂಗಳು ಗಂಟ ಅದರ ಪ್ರಭಾವ ಬೀರ್ತದಷ್ಟೇ, ಮತ್ತೆ ಹೋಗ್ಬಿಡ್ತದೆ, ಪವರ್ ಇರಕ್ಕಿಲ್ಲ. ಅದೇ ಸಗಣಿ ಗೊಬ್ಬರ ನಾವು ಈ ವರ್ಷ 1 ವರ್ಷ ಹಾಕಿ ಮಾರನೇ ವರ್ಷ ನನಗೆ ಹಾಕಕ್ ಆಗಿಲ್ಲ, ಗೊಬ್ಬರ ಕೊಡಕ್ಕಾಗಿಲ್ಲ, ಬಿಟ್ಟರು ಆ ಗಿಡ ಏನು ಸೋಲೋದಿಲ್ಲ, ಅದರಲ್ಲಿ ಕೊಡೋ ಫಸಲು ಅದೇ ತರ ಕೊಡ್ತಾ ಇರ್ತದೆ. ನಾವು ಅದನ್ನ ಪ್ರಾರಂಭ ಮಾಡಬಹುದು, ಹಾಗೆ ತೊಂದರೆ ಇಲ್ಲ ಆಗ್ತದೆ. ಅದು ನೀವು ಸಗಣಿ ಗೊಬ್ಬರವನ್ನ ಹೇಗೆ ಕೊಡ್ತದ್ರಿ? ಅದಕ್ಕೇನಾದ್ರೂ ಟ್ರೈಕೋಡರ್ಮ ಅಥವಾ ಇನ್ನು ಬೇರೆ ಪೋಷಕಾಂಶಗಳನ್ನ ಅಥವಾ ಜೈವಿಕ ಪದಾರ್ಥಗಳನ್ನ ಸೇರಿಸ್ತೀರಾ ಅಥವಾ ಜೀವಾಮೃತ ಅಥವಾ ಇನ್ನು ಬೇರೆ ರೀತಿಯಲ್ಲಿ ಪೂರೈಕೆ ಮಾಡ್ತೀರಾ ಹೇಗೆ ತೋಟಕ್ಕೆ? ಹೌದು, ಈಗ ಕೊಟ್ಟಿಗೆಯಿಂದ ನಾವು ಸಗಣಿನ ಹೊರಗೆ ತೆಗೆದ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬೀಳಬಾರ್ದು, ಸ್ವಲ್ಪ ನೆರಳನ್ನು ಕಾಪಾಡ್ಕೊಳ್ಬೇಕು. ತೇವಾಂಶ ಇರುವಾಗ ಅದಕ್ಕೆ ನಾವು ಜೀವಾಮೃತವನ್ನ ಮಾಡಿ ಅದಕ್ಕೆ ಅರ್ಚಿದಾಗ ಅದು ಒಂದು 8 ದಿವಸ ಬಿಟ್ಟ ನಂತರ ಅದು ಚಾಪುಡಿ ತರ ಉಡಿ ಉಡಿ ಉಡಿ ಆಗ್ತದೆ. ಅದೇ ಸಮಯದಲ್ಲಿ ನಾವು ಅದನ್ನ ತೆಗೆದು ಗಿಡಗಳ ಬುಡಕ್ಕೆ ಹಾಕಿ ಮಾಡಬೇಕಾಗ್ತದೆ. ಎಷ್ಟು ತಿಂಗಳುಗಳ ಕಾಲ ಇಟ್ಟರೆ ಆ ತರ ಆಗುತ್ತೆ ಅಂತ ಹೇಳ್ತೀರಿ? 1-3 ತಿಂಗಳಲ್ಲಿ ಆಗೇ ಆಗ್ಬಿಡ್ತದೆ, ಅದು ಫುಲ್ ಚಾಪುಡಿ ತರ ಬಂದು ಬಿಡ್ತದೆ. ಅದರ ತೇವಾಂಶ ಕಾಪಾಡಿಕೊಳ್ಳಿ, ತುಂಬಾ ನೀರ ಅಂಶ ಇರಬಾರದು, ನೆರಳು ಇರಬೇಕು, ಮೇಲೆ ಇದ್ರೆ ಜೀವಾಮೃತ ಅದಕ್ಕೆ ಮಿಶ್ರ ಮಾಡ್ಕೊಂಡು ಆಗ್ತದೆ. ಟೈಕೋಡರ್ಮ ಅದೆಲ್ಲ ಆಗುತ್ತೆ, ಹೊರಗಡೆ ತಂದು ಅದು ಹಾಕಬಹುದು. ಅದೆಲ್ಲ ಮಾಡಕ್ಕಿಂತ ನಾವು ಇಲ್ಲಿ ಸ್ವಂತ ಮಾಡಿ ಹಾಗೆ ಮಾಡಿದ್ರೆ ಆಗ್ತದೆ. ಒಟ್ಟು ಜೀವ ಅಣುಗಳು ಅದರಲ್ಲಿ ವೃದ್ಧಿ ಆಗಬೇಕು, 2-3 ತಿಂಗಳಿಗೆ ಆಗ್ಬಿಡ್ತದೆ ಆಗ್ತದೆ. ತೇವಾಂಶ ಕಾಪಾಡ್ಕೊಳ್ಬೇಕು, ನೆರಳು ಬೇಕು ಅದಕ್ಕೆ, ವಿಪರೀತ ನೀರು ಇರಬಾರದು, ಹಾಗೆ ಗಾಳಿ ಆಡೋಗಿ ಇರಬೇಕು ಆಗ್ತದೆ. ಎರೆಹುಳು ಗೊಬ್ಬರವನ್ನು ಎಷ್ಟೋ ಜನ ಮಾಡಿ ಬಳಕೆ ಮಾಡ್ಕೊಳ್ತಾರೆ, ಬೇರೆಯವರಿಗೆ ಕೊಡ್ತಾರೆ ಹುಳುಗಳನ್ನ ಗೊಬ್ಬರವನ್ನ. ನೀವು ಏನಾದ್ರೂ ಈ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದ್ದೀರಾ? ಇಲ್ಲ, ಎರೆಹುಳ ಬಿಟ್ಟು ನೋಡಿಲ್ಲ. ಜೀವಾಮೃತ ಹೊಯ್ದು ಮಾಡಿ ನೋಡಿ ಭೂಮಿಗೆ ಬಿಟ್ಟು ಒಂದು 2 ತಿಂಗಳ ನಂತರ ಆ ಜಾಗದಲ್ಲಿ ಎರೆಹುಳ ತನ್ನಷ್ಟಕ್ಕೆ ಆಗಿದ್ದು ಭೂಮಿಯಲ್ಲಿ ನೋಡಿದ್ದೀನಿ. ಗಿಡದ ಬುಡದಲ್ಲಿ ಮಣ್ಣಾಗದಾಗ ಎರೆಹುಳ ಮೇಲೆ ಕಾಣುತ್ತದೆ, ಮತ್ತೆ ಇಕ್ಕೆಗಳು ಕಾಣುತ್ತದೆ ಮಣ್ಣು ಮೇಲ್ಗಡೆ ಪದರು, ಮತ್ತೆ ಮೃದುವಾಗಿರ್ತದೆ ಮಣ್ಣು, ನಮಗೆ ಹಿಡಿಯುವಾಗ ಗಟ್ಟಿ ಮುಟ್ಟದಿಲ್ಲ, ಎಲ್ಲ ಚಾಪುಡಿ ತರ ಪಟ ಪಟ ಪಟ ಇರ್ತದೆ. ಹಾಗಾಗಿ ನಮಗೆ ಗೊತ್ತಾಗ್ತದೆ ಎರೆಹುಳು ಸಂಚಾರ ಆಗುವುದು, ನಮಗೆ ಗೋಚರ ಆಗ್ತದೆ ಅಲ್ಲಿ ಒಂದು 3 ತಿಂಗಳಲ್ಲಿ. ಜೀವಾಮೃತವನ್ನು ಕೊಟ್ಟಿಗೆ ಗೊಬ್ಬರ ಕೊಟ್ಟಾಗ ಪ್ರತಿಯೊಂದು ಗಿಡದಲ್ಲಿ ಆಗ್ತದೆ. ಅಂದ್ರೆ ಒಂದು 2-3 ವರ್ಷ ಸಮಯ ತಗೊಳ್ತದೆ ಅದಕ್ಕೆ. ಹಳೆಯ ಲೆಕ್ಕದಲ್ಲಿ ಅದು ರಾಸಾಯನಿಕ ಗೊಬ್ಬರಕ್ಕೆ ಹೊಂದ್ಕೊಂಡಿರ್ತದೆ, ಸಡನ್ ನಾವು ಕೊಟ್ಟಾಗ ರಿಯಾಕ್ಷನ್ ಮಾಡೋದಿಲ್ಲ. ಹಾಗಾಗಿ ನಮಗೆ 3 ವರ್ಷ ಟೈಮ್ ತಗೊಳ್ತದೆ ಅದು. ಹಾಗೆ ನಾವು ಬಿಡಬಾರ್ದು ಅದನ್ನ, ಹಂತ ಹಂತಾಗಿ ಮಾಡ್ತಾ ಬಂದ್ರೆ ನಮಗೆ ಅದರಲ್ಲಿ ಲಕ್ಷಣ ಕಂಡು ಬರ್ತದೆ, ಒಳ್ಳೆ ಲಕ್ಷಣ ಉಂಟು ಅದರಲ್ಲಿ. ದನಕರುಗಳನ್ನ ತಂದೆಯವ್ರ ಕಾಲದಿಂದಲೂ ಸಾಕುವಂತ ಬಂದಿದ್ದೀರಲ್ವಾ? ಹೌದು. ಮೊದಲು ಎಲ್ಲ ತುಂಬಾ ತೋಟ ಇರಲಿಲ್ಲ, 40-50 ದನ ಆಗಿತ್ತು. ಮತ್ತೆ ಎಲ್ಲ ತೋಟಗಳು ಮಾಡ್ತಾ ಬಂದ ಜಾಗ ಕಡಿಮೆ ಆಗ್ತಾ ಬಂದಾಗ ಈಗೆಲ್ಲ 10-15-20 ಬಂದಿದೆ. ಫ್ರೀಯಾಗಿ ಬೆಡಕಾಗೋದಿಲ್ಲ ಮೊದಲಾಗಿ, ಈಗ ಎಲ್ಲ ತೋಟಗಳಾಗ್ಬಿಟ್ಟಿದೆ ಅಲ್ಲ. ಹಾಗೆ ಮನೆ ಬಳಕೆಗೆ ಹಾಲು, ಮೊಸರು, ಮಜ್ಜಿಗೆ ಸಿಕ್ಕು, ಇನ್ನು ಬೆಣ್ಣೆ, ತುಪ್ಪ ಏನಾದ್ರೂ ಬೇರೆಯವರಿಗೆ ಮಾರಾಟ ಮಾಡ್ತೀರಾ, ಹಾಲನ್ನ ಕೊಡ್ತೀರಾ, ಹೇಗೆ? ಹೌದು, ಹಾಲು ಮೊದಲು ಕೊಟ್ಟುಕೊಂಡಿದ್ದು, ಲೀಟ್ರಿಗೆ ಈಗ 30 ರೂಪಾಯಿ ಹಾಗೆ ನಾವು ಹೊರಗಡೆ ಕೊಟ್ಟುಕೊಂಡಿದ್ದು. ಈಗ ಸ್ವಲ್ಪ ಹಾಲು ಕಡಿಮೆ ಆಗಿದ್ದಕ್ಕೆ ಕೊಡ್ತಾ ಇಲ್ಲ, ಮಿಕ್ಕಿದೆಲ್ಲ ವೇಸ್ಟ್ ಮಾಡೋದಿಲ್ಲ. ನಮಗೆ ಕುಡಿಲಿಕ್ಕೆ ಬೇಕು, ಮತ್ತೆ ಬೆಣ್ಣೆ ಮಾಡಿಬಿಟ್ಟು ನಾವು ತುಪ್ಪ ಮಾಡಿ ಕೆಜಿಗೆ 300-400 ರೂಪಾಯಿ ಇದೆ, ಹಾಗೆ ನಾವು ಹೊರಗಡೆ ಕೊಡ್ತೀವಿ. ನಾಟಿ ತಳಿ ಮಿಶ್ರ ಆಗಿದ್ರಿಂದ ಹಸುವಿನ ತುಪ್ಪ ಒಳ್ಳೇದು, ಅದು ಔಷಧಿ ಗುಣ ಇರೋದ್ರಿಂದ ಅದು ಬಾರಿ ಒಳ್ಳೇದಾಗ್ತದೆ ನಮಗೆ. ಶೀತ ಕೆಮ್ಮು ಅದಕ್ಕೆ ಯಾವ್ದಕ್ಕೂ ಒಳ್ಳೇದಾಗ್ತದೆ, ಒಳ್ಳೆ ತುಪ್ಪ ಅದು. ಟೌನ್ ಅಲ್ಲಿ ತೆಗೆದು ಅಲ್ಲಿನ ರಾಸಾಯನಿಕ ಮಿಕ್ಸ್ ತುಪ್ಪಕ್ಕಿಂತ ಇದು ಬಾರಿ ಒಳ್ಳೇದಾಗ್ತದೆ, ಅದ್ರಲ್ಲಿ ಯಾವ್ದು ಮಿಕ್ಸ್ ಇರೋದಿಲ್ಲ ನಮಗೆ. ಹಾಗೆ ಒಳ್ಳೆ ಶುದ್ಧ ತುಪ್ಪ ಅಂತ ಹೇಳಿ ಬೆಲೆನೂ ಜಾಸ್ತಿ ಇದೆ. ಅದು ಈಗ ಹೊರಗಡೆ ಪಟ್ಟಣದಲ್ಲಿ ಹೋದ್ರೆ 500-600 ರೂಪಾಯಿ ಕೆಜಿಗೂ ಮಾರಾಟ ಆಗುದು ಉಂಟು. ನಮ್ಮ ಲೋಕಲ್ ಆಗಿ 300-400 ರೂಪಾಯಿ ಗ್ಯಾರಂಟಿ ಸಿಗ್ತದೆ ಅದಕ್ಕೆ. ತೋಟದಲ್ಲಿ ಯಾವ್ದು ತಳಿ ಕಾಫಿ ಇರೋದು, ಅರೇಬಿಕಾ, ರೋಬಸ್ಟ? ರೋಬಸ್ಟ್ ಅಂತ ಹೇಳಿದ್ರೆ ಕಾಂಜಸ್ಸಿ ಅಂತ ಹೇಳ್ತಾರೆ. ಮತ್ತೆ ಹಳೆ ತಳಿ ಸ್ವಲ್ಪ ತಾಯಿ ರೋಗ ಮಾಡಿದ್ರು, ಅದರ ಮಧ್ಯದಲ್ಲಿ ನಾನು ಮತ್ತೆ ಅದನ್ನು ತೆಗೆದು ಈಗ ಕಾಂಜಸ್ಸಿ ಮಾಡಿ 30 ವರ್ಷ ಆಯ್ತು ಗಿಡಗಳಿಗೆ. ಕಾಂಜಸ್ಸಿ ತೊಂದರೆ ಇಲ್ಲ, ದಪ್ಪ ಸೈಡ್ ಇರ್ತದೆ. ಆಮೇಲೆ ಅರೇಬಿಕಾ ಹಳೆ ತಳಿಗಳು ಸ್ವಲ್ಪ ಮಿಶ್ರಣ ಇದೆ ಅದರಲ್ಲಿ. ಕಾಂಜಸ್ಸಿ ತೊಂದರೆ ಇಲ್ಲ, ಒಳ್ಳೆ ಇಳುವರಿ ಕೊಡ್ತದೆ. ಓಲ್ಡ್ ರೋಬಸ್ಟಕ್ಕಿಂತ ಕಾಂಜನ್ಸಿಸ್ 8-6 ಚೆನ್ನಾಗಿದೆ ಅಂತ ಹೇಳ್ತೀರಾ? ಹೌದು, ತೊಂದರೆ ಇಲ್ಲ. ಅದು ಕಾಫಿ ದಪ್ಪ ಇರ್ತದೆ, ಮತ್ತೆ ಮಣ್ಣು ಗುಣ ಮೇಲೆ ಅಂದ್ರೆ ಅದು ಇಳುವರಿ ಚೆನ್ನಾಗಿ ಬರ್ತದೆ, ಬೇಗ ಬರ್ತದೆ. ಅದು ಸರಿಯಾಗಿ ನಾವು ಪ್ರಾರಂಭದಲ್ಲಿ ಕೆಲಸಗಳು ಚುರುಕಾಗಿ ಮಾಡಿದ್ರೆ 3 ವರ್ಷದಲ್ಲಿ ನಮಗೆ ಪ್ರಾರಂಭ ಮಾಡಬಹುದು, ಫಸಲು ತೆಗೀತದೆ. ಹಳೆ ಲೆಕ್ಕದಲ್ಲಿ 6-7 ವರ್ಷ ತಗೊಳ್ತಿದ್ರು, ಈಗ ನಾವು ಪ್ರಾರಂಭದಲ್ಲಿ ಬೇಗ ಕೊಟ್ಟಿ ಗೊಬ್ಬರ ಅದೆಲ್ಲ ಕೊಟ್ಟು ಬೇಗ ಆಗುತ್ತೆ, ಚರಂಡಿಗಳೆಲ್ಲ ಮಾಡಿದ್ರೆ 3 ವರ್ಷಕ್ಕೆ ಪ್ರಾರಂಭ ಆಗ್ಬಿಡ್ತದೆ. ಕಾಂಜಸಿಯಲ್ಲಿ ಅರೇಬಿಕಾದಲ್ಲಿ ಯಾವ್ದು ತಳಿ ಇದೆ? ಅದರಲ್ಲಿ ಹಳೆ ತಳಿಗಳು ಇರೋದು, ಅದರಲ್ಲಿ ರೋಗಗಳು ಜಾಸ್ತಿ ಬರ್ತದೆ. ಅದಕ್ಕೆ ನಾವು ಸ್ಪ್ರೇ ಕೊಡಬೇಕಾಗ್ತದೆ, ಮೈಲ್ ತೂತ ಸುಣ್ಣಗಳು 2-3 ವರ್ಷ ಕೊಡಬೇಕಾಗ್ತದೆ, ಬೋರ್ಲುಗಳು ತೆಗಬೇಕಾಗ್ತದೆ, ಕಿತ್ತು ಎಸಿಬೇಕಾಗ್ತದೆ ಹಳದಿದ್ರೆ. ಕೀಟಬಾಧೆ ಜಾಸ್ತಿ ಅದಕ್ಕೆ, ಆದ್ರೆ ಬಿಟ್ಟಿಲ್ಲ, ಮಿಶ್ರ ತಳಿ ಅದನ್ನು ಬಿಡ್ಲಿಲ್ಲ ಇದೆ ಅದರಲ್ಲಿ ಎಲ್ಲ. ಕಾಳುಮೆಣಸು ಎಷ್ಟು ಬಳ್ಳಿ ಇದೆ, ಎಷ್ಟು ಇಳುವರಿ ಸಿಗ್ತಾ ಇದೆ? ಕಾಳುಮೆಣಸು 6-7 ಎಕರೆಯಲ್ಲಿ 100 ಬಳ್ಳಿಗಳಿದೆ, ಅದ್ರಲ್ಲಿ ಕೆಲವೆಲ್ಲ ಕಾಯಿಲೆ ಬಂದು ಹೋಯ್ತು. ಅದಕ್ಕೂ ಹಾಗೆ ನಾನು ಈ ಜೀವಾಮೃತ ಎಲ್ಲ ಮಾಡಿ ನೋಡಿದೀನಿ, ತೊಂದರೆ ಇಲ್ಲ ಆಗ್ತದೆ. ಅಂದ್ರೆ ಈ ಹವಾಮಾನ ವೈಪರೀತ್ಯದಲ್ಲಿ ಸ್ವಲ್ಪ ಉದುರಿಕೆ ಆಗ್ತದೆ, ಆದ್ರೆ ಬಳ್ಳಿಗೆ ರೋಗ ಬರೋದು ಮಾತ್ರ ಈ ಜೀವಾಮೃತದಿಂದ ತುಂಬಾ ನಿಯಂತ್ರಣ ಆಗ್ತದೆ. ಜೀವಾಮೃತದಿಂದ ಸುಮಾರು 80% ಅಷ್ಟು ರೋಗ ನಿಯಂತ್ರಣ ಮಾಡಬಹುದು. ಅದನ್ನ ಶುದ್ಧೀಕರಣ ಮಾಡಿ ಸ್ಪ್ರೇ ಮಾಡಿದ್ರೆ ಇನ್ನೂ ಒಳ್ಳೇದು. ಹಸಿನ ಗಂಜಾಳನ ಇಟ್ಟು ಅದ್ರಲ್ಲೂ ಆಗ್ತದೆ, ಬಾರಿ ಒಳ್ಳೇದು. ಸ್ಪ್ರೇನ ಆಗ್ತದೆ, ನಮಗೆ ಕೆಮಿಕಲ್ ಮಾಡಬೇಕು ಅಂತ ಅಗತ್ಯ ಇಲ್ಲ ಅದರಲ್ಲಿ. ಕಾಫಿ ಮತ್ತು ಕಾಳುಮೆಣಸಿನಲ್ಲಿ ಎಷ್ಟು ಇಳುವರಿ ಸಿಗ್ತಾ ಇದೆ? 150-200 ಬ್ಯಾಗ್ ಕಾಫಿ ಬರ್ತದೆ. ಕಾಳುಮೆಣಸು ಡಿಫರೆನ್ಸ್ ಆಗ್ತದೆ, ಈಗ ಮಳೆ ಎಲ್ಲ ಇದ್ರೆ ಇಲ್ಲ, ಇಲ್ಲದ್ರೆ ಒಂದು 5-6 ಕ್ವಿಂಟಲ್ 7 ಕ್ವಿಂಟಲ್ ಈಗೆಲ್ಲ ಆಗ್ತದೆ. ಅದು ಹವಾಮಾನದ ಮೇಲೆ ಹೋಗೋದು. ಕಾಫಿ ತೋಟದಲ್ಲಿ ಏಲಕ್ಕಿ ಇವೆನೆಲ್ಲ ಹಾಕೊಂಡಿದ್ರೆ ಅಥವಾ ಪ್ರತ್ಯೇಕವಾಗಿ ಬೆಳೆಸಿಕೊಂಡಿದ್ರೆ ಹೇಗೆ? ಅದು ಮಿಶ್ರ ತಳಿಯಾಗಿ ಮಧ್ಯದಲ್ಲಿ. ಈಗ ನಾವು ಕಾಫಿ ಹಳೆ ತಳಿ ನೆಡುವಾಗ ನಾವು 10-10 ನೆಟ್ಟಿರೋದು ರೋಬಸ್ಟ್ಗಳು, ಮಧ್ಯದಲ್ಲಿ ತುಂಬಾ ವೇಸ್ಟ್ ಆಗ್ತದೆ ಜಾಗ. ಅದಕ್ಕೆ ನಾವು ಏನು ಮಾಡೋದು, ಅದನ್ನ ಈ ಮಧ್ಯ ಈ 4-4 ಚದಕ ಬರೋದು, ಒಂದ್ ನಮಗೆ 5-6 ಅಡಿ ಗ್ಯಾಪ್ ಸಿಗ್ತದೆ, ಅದರಲ್ಲಿ ಏಲಕ್ಕಿ ಹಾಕೋದು. ಒಂದರಲ್ಲಿ ಮುಗಿತದೆ, ಎಲ್ಲ ಗೊಬ್ಬರ ಕೊಡುವಾಗ ಸುಲಭ ಆಗ್ತದೆ, ನೀರು ಕೊಡುವಾಗ, ಸ್ಪ್ರಿಂಕ್ಲರ್ ಮಾಡುವಾಗ ಎಲ್ಲದಕ್ಕೂ ಒಳ್ಳೇದಾಗ್ತದೆ. ಹಾಗೆ ನಾವು ಅದರಲ್ಲಿ ಮಾಡೋದು, ಮಿಶ್ರ ತಳಿ ಮಾಡಬಹುದು. ಅಂದ್ರೆ ನಾವು ಲೆಕ್ಕಾಚಾರ ಸರಿ ಬೇಕು, ಒಂದು ಬುಡದಿಂದ ಒಂದು ಬುಡಕ್ಕೆ ಎಷ್ಟು ಅಂತರ ಬೇಕು ಅಂತ ಅಂತರ ನೆಟ್ಟು ಮಾಡಿ ಗಾಳಿ ಆಡ್ಬೇಕಲ್ಲ, ಮಾಡ್ಕೊಂಡು ಮಾಡಿದ್ರೆ ಆಗ್ತದೆ, ಎಲ್ಲ ಮಾಡಬಹುದು. ಅಡಿಕೆ ಆಗಿ ವೆನಿಲೋ ಆಗಿ ಬೇರೆ ಮಿಶ್ರ ತಳಿಗಳು ಅರಬಿಕ್ ಆಗಿ ಎಲ್ಲ ಅಂತರ ಬೇಕು, ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಂತರ ನೋಡ್ಕೊಂಡು ಮಾಡಿದ್ರೆ ಗಾಳಿ ಆಡೋಗಿದ್ರೆ ಎಲ್ಲ ಬರ್ತದೆ, ಚೆನ್ನಾಗಿ ಬರ್ತದೆ. ತಂದೆಯವ್ರ ಕಾಲದಿಂದಲೂ ಕಾಫಿ ತೋಟದಲ್ಲಿ ಏಲಕ್ಕಿಯನ್ನ ಸ್ವಲ್ಪ ಪ್ರಮಾಣದಲ್ಲಿ ಬೆಳ್ಕೊಂತ ಬಂದಿದ್ರೆ ಅಥವಾ ಇತ್ತೀಚೆಗೆ? ನಮಗೆ ಕಾಫಿ ಇರಲಿಲ್ಲ ಚಿಕ್ಕ ವಯಸ್ಸಿನಲ್ಲಿ, ನಾವು ಸಾಧಾರಣ ಆಗನೇ ಒಂದು 200 ಕೆಜಿ ಮೇಲೆ ಕೊಯ್ತಿದ್ವು. ಏಲಕ್ಕಿಯಲ್ಲಿ ಬಂದಿದ್ದು ಮೇಲೆ ಏಲಕ್ಕಿ ನಮಗೆ ಮೂಲ ಆಧಾರ ಆಗಿದ್ದು. ನಂತರ ಏಲಕ್ಕಿಗೆ ಕಟ್ಟೆ ರೋಗ ಆದಿದ್ದು ಬಂತು, ಕಾಫಿ ಮೇಲ್ಗಡೆ ಬಂತು, ಎಲ್ಲರೂ ವಾಣಿಜ್ಯ ಬೆಳೆ ತುಂಬಾ ರೇಟ್ ಏನು ಹೇಳಿ ಅದ್ರ ಮೇಲೆ ಬಿದ್ರು, ಇದಕ್ಕೆ ರೇಟು ಕಡಿಮೆ ಆಗ್ತಾ ಬಂತು, ಮತ್ತೆ ರೋಗ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಐಡಿಯಾ ಇರಲಿಲ್ಲ ಆಗ ರೈತರಿಗೆ, ಹೇಗೆ ನಿಯಂತ್ರಣ ಮಾಡಬೇಕು, ಇದನ್ನ ಹೇಗೆ ಉಳಿಸಿಕೊಳ್ಬೇಕು ಅಂತ ಹೇಳಿ ಇದನ್ನಷ್ಟು ವೈಜ್ಞಾನಿಕ ಇರಲಿಲ್ಲ. ಹಾಗೆ ಅದಾಗ ನಸಿದು ಹೋಗಿತ್ತು, ಹಾಗೆ ಹೋಗಿ ಅದರಲ್ಲೇ ಬಂದ. ಆ ನಂತರ ನಾನು ಬಿಡ್ಲಿಲ್ಲ, ಅದ್ರ ಬೇಕು ಅಂತ ಹೇಳಿ, ಮಂಗಳೂರದ ಕಾಟ ತುಂಬಾ ಇದೆ, ಅದು ಸಹ ಉಳಿಸೋಣ ಅಂತ ಹೇಳಿ ಎಲ್ಲ ತರದ ಕೃಷಿಗಳು ಬೇಕು ಅಂತ ಹೇಳಿ ಜಾಗದಲ್ಲಿ ಅದನ್ನ ಕಾಪಾಡ್ಕೊಂಡು ಬರ್ತಾ ಇದ್ದೇನೆ. ಈಗ ವರ್ಷಕ್ಕೆ ಎಷ್ಟು ಸಿಗ್ತಾ ಇದೆ ಏಲಕ್ಕಿ? ಏಲಕ್ಕಿ ಅದೇ ಮಧ್ಯ ಮಿಶ್ರ ತಳಿ ಆಗಿರೋದು, ಅದಕ್ಕೆ ಮಿಶ್ರ ಮಾಡಿಕೊಂಡು ಮಾಡೋದ್ರಿಂದ ಒಂದು 25-30 ಕೆಜಿ ತೆಗೀತು ವರ್ಷಕ್ಕೆ. ಒಳ್ಳೆ ಬೆಲೆಯನ್ನು ಕಂಡಿದ್ದೀರಲ್ವಾ? ನಾವು ಪ್ರಾರಂಭದಲ್ಲಿ ಬೆಲೆ ಅನ್ಕೊಂಡಿದ್ದೇನೆ. ಪ್ರಾರಂಭದಲ್ಲಿ ನಾನು ಚಿಕ್ಕ ವಯಸ್ಸಿನಲ್ಲಿ ಇರುವಾಗನೇ ಆಗಲೆ ಕೆಜಿಗೆ 700 ರೂಪಾಯಿಗೆ ಮಾರಿದ್ದು ಉಂಟು. ಸಕಲೇಶ್ಪುರದಲ್ಲಿ 800 ರೂಪಾಯಿ ಇರುವಾಗ ಮಡಿಕೇರಿ ಏರಿಯಾದಲ್ಲಿ ನಾವು 700 ರೂಪಾಯಿ ಮಾರಿದ್ದು ಉಂಟು. ಆ ಲೆಕ್ಕಾದ್ರೆ ಈಗ ರೇಟ್ ಸಾಲದು, ಅದಕ್ಕೆ ಭಾರಿ ಕಡಿಮೆ ಆಗಿದೆ. ಸಾಲದು ಅಂತೇಳಿ ನಾವು ಬಿಡೋಗಿಲ್ಲ, ಗೊತ್ತಿದ್ದ ರೇಟ್ ನಾಳೆ ಹೇಗೆ ತಿಳಿದು ಬರ್ತದೆ. ಯಾಕೆಂದ್ರೆ ಶುಂಠಿಯಾಗಿ ಮೊದಲು ರೇಟ್ ಇರಲಿಲ್ಲ, ರೇಟ್ ಬರೋವಾಗ ಮಾಡಿದ್ರು. ಈ ಜನ ಏನು ಮಾಡುದು, ರೇಟ್ ಬರೋವಾಗ ಮಾತ್ರ ಮಾಡುದು, ರೇಟ್ ಬರೋವಾಗ ಮಾಡೋದಲ್ಲ. ಅದು ಏನು ಉಂಟು ಕೃಷಿಗಳು, ಅದನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಉಳಿಸಿಕೊಂಡೇ ಹೋಗ್ಬೇಕು. ರೇಟ್ ಬಂದೇ ಬರ್ತದೆ, ಅದು ಬಂದೇ ಬರ್ತದೆ. ಇವತ್ತು ರೇಟ್ ಬಂದೇ ಬರ್ತದೆ, ಅದು ವಿಶ್ವಾಸ ಬೇಕು ಮನುಷ್ಯನಿಗೆ. ಇದು ರೇಟ್ ಬರುವಾಗ ಮಾಡುದು, ರೇಟ್ ಇಲ್ಲದಾಗ ಬಿಟ್ಟು ಬಿಡುದು. ಹಾಗೆ ಮಾಡಿದ್ರೆ ಆಗೋದಿಲ್ಲ, ಅದು ಅವನಿಗೆ ಲಾಸ್ ಕಾಣದದು. ಹಾಗಾಗಿ ನೋಡ್ಕೊಳ್ಬೇಕಾಗ್ತದೆ ಅದು. ಹಾಗೆ ಯಾವ ತಳಿ ಹಾಕೊಂಡಿದ್ರಿ? ಏಲಕ್ಕಿ ಹಳೆ ತಳಿಗಳೇ ಇರುದು ನಮ್ಮದಲ್ಲಿ, ಅದರ ಹೆಸರುಗಳು ನನಗೆ ಸರಿ ಯೋಚನೆ ಇಲ್ಲ. ಈಗ ನೆಲ್ಲಾಣಿ ಸ್ವಲ್ಪ ಮಧ್ಯದಲ್ಲಿ ಮಾಡಿದ್ದೆ, ಅದು ಸ್ವಲ್ಪ ಕಟ್ಟೆ ಬಂದು ಹೋಗ್ಬಿಡ್ತು. ಅದರಿಂದ ಈಗ ಹಳೆ ತಳಿಗಳು ಇರೋದು. ಏಲಕ್ಕಿಯಲ್ಲಿ 2-3 ತಳಿ ಹಾಕೊಂಡಿದ್ರೆ ಅಥವಾ ಒಂದೇ ತಳಿನ? ಈ ಒಂದೇ ತಳಿ ಇರೋದು. ಮೊದಲು ನೆಲ್ಲಾಣಿ ಅಂತ ಹೇಳಿಬಿಟ್ಟು ಕೇರಳ ತಳಿಗಳು ಇದ್ದು ಅವು ತುಂಬಾ ಕಾಯಿಗಳು ಬಿಡ್ತವೆ, ಆದ್ರೆ ಕಲರು ಅಷ್ಟು ಚೆನ್ನಾಗಿರೋದಿಲ್ಲ, ಅದರಲ್ಲಿ ಇಳುವರಿ ತುಂಬಾ ಇರ್ತದೆ, ಮತ್ತೆ ಅದು ಗುಣಮಟ್ಟ ಅಷ್ಟು ಚೆನ್ನಾಗಿಲ್ಲ. ಮಾರಾಟಕ್ಕೆ ಬರೋಕ್ಕೆಲ್ಲ ಆಗ್ತದೆ ಅಷ್ಟೇ. ಹಳೆ ತಳಿ ನಾವು ಮಾಡುದು. ಈ ಸಕಲೇಶ್ಪುರ ಕಡೆ ಎಲ್ಲ ಬೆಳೆಸ್ತಾರಲ್ಲ ಅದೇ ತಳಿ ಇರೋದು. ಈಗ ವೆನಿಲ್ಲವನ್ನ ತುಂಬಾ ಜನ ಹಾಕಿದ್ರು ಬೆಲೆ ಬಂದಾಗ, ಆಮೇಲೆ ನೋಡ್ತಾ ನೋಡ್ತಾನು ಹೋಗ್ಬಿಡ್ತು. ನೀವು 8 ವರ್ಷಗಳಿಂದ ಇಟ್ಕೊಂಡಿದ್ದೀರಿ? ಹೌದು, ನಾನು ಪ್ರಾರಂಭದಲ್ಲಿ ಒಂದು 3 ಸಸಿ ತಂದು ನೆಟ್ಟೆ ಸೋಮರಬೆಟ್ಟ ತಾಲೂಕಿಂದ ತಂದು ನೆಟ್ಟು. ಅದು 3 ವರ್ಷ ಬೇಕು ಪ್ರಾರಂಭದ ಹೂ ಆಗ್ಬೇಕಾದ್ರೆ, 3 ವರ್ಷ ಆಗ್ಬೇಕು ಹೂ ಪ್ರಾರಂಭ ಆಗುವಾಗ. ಪರಾಗಸ್ಪರ್ಶ ಮಾಡೋದು ಮಾತ್ರ ನಾವಾಗಿ ಮಾಡಬೇಕಾಗ್ತದೆ. ಅದು ಅದು ನಾವು ಬೆಳಿಗ್ಗೆ 1:30 ಒಳಗೆ ಮಾಡಬೇಕು. ಸೂರ್ಯನ ಪ್ರಕಾಶ ಪೂರ್ತಿ ಬೀಳುವವರೆಗೆ ನಿಲ್ಬಾರದು, ಮತ್ತೆ ಆ ಹೂಗಳು ಹಾಳಾಗ್ಬಿಡ್ತವೆ. ಅದ್ರ ಒಳಗಡೆ ನಾವು ಪರಾಗಸ್ಪರ್ಶ ಮಾಡಬೇಕಾಯ್ತದೆ. ಒಂದು ತೆಂಗಿನ ಗರಿದು ಕಡ್ಡಿ ತೆಗೆದುಕೊಂಡು ಆ ಹೂನ ಸೀಳಬೇಕಾಗ್ತದೆ, ಮಧ್ಯದಲ್ಲಿ ಸೀಳಿ ಅದರ ಒಳಗಡೆ ಸಂಯೋಜನೆ ಮಾಡಬೇಕಾಗ್ತದೆ. ಅದು ಕೈಯಿಂದ ಮಾಡಬೇಕು, ಪ್ರತಿಯೊಂದು ಹೂಗೆ ಮಾಡಬೇಕಾಗ್ತದೆ. ಅದು 10 ಗಂಟೆ ಒಳಗೆ ಮಾಡಿದಷ್ಟು ಒಳ್ಳೇದು, ಫಲಿತಾಂಶ ಸರಿ ಆಗ್ತದೆ. ತುಂಬಾ ಬಿಸಿಲು ಬಿದ್ದ ಮೇಲೆ ಮಾಡಿದ್ರೆ ಹೂ ಯಾಗ ಬಾಡದ ಮೇಲೆ ಮತ್ತೆ ಅದು ಫಲಿಸೋದು ಕಷ್ಟ ಆಗ್ತದೆ. ಅದು ನೋಡ್ಕೊಳ್ಬೇಕಾಗ್ತದೆ. ಒಂದು ಬಳ್ಳಿ ನೆಟ್ಟು 3 ವರ್ಷ ತಗೊಳ್ತದೆ. ಅದು ನೆಡುವ ಕ್ರಮ ಎಲ್ಲ ಸಾಧಾರಣ ನಾವು ಒಳ್ಳೆ ಮೆಣಸು ನೆಡುವ ಪ್ರಕಾರದಲ್ಲಿ ಬರೋದು ಬಳ್ಳಿ. ಅದು ಹಾಗೇನೆ ಹಬ್ಬಕೊಳ್ತದೆ. ಅದು ಮರಕ್ಕೆ ಒಂದು ಆಧಾರ ಕಂಬ ಬೇಕು, ಅದಕ್ಕೆ ನೆಲದಿಂದ ಸಾಧಾರಣ ಒಂದು 4 ಅಡಿ ಎತ್ತರಕ್ಕೇನೆ ಬಿಟ್ಟುಕೊಳ್ಬೇಕು. ಆಗ ನಮಗೆ ಈ ಪರಾಗಸ್ಪರ್ಶ ಮಾಡಕ್ ಆಗ್ತದೆ. ಮೇಲೆ ಬಿಟ್ಟು ನಮಗೆ ಕಷ್ಟ ಆಗ್ತದೆ. ಫ್ರೀಯಾಗಿ ನಮಗೆ ಕೈಯಲ್ಲಿ ಮಾಡುವಾಗ ಇರಬೇಕು. ಅದು ಸಮತಟ್ಟ ಜಾಗ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆದ. ಜಾಗದ ಆಯ್ಕೆ ಸೂರ್ಯ ಸರಿ ಮಾಡ್ಕೊಳ್ಬೇಕಾಗ್ತದೆ. ನಾವು ಸ್ವಲ್ಪ ನೀರಿನ ವ್ಯವಸ್ಥೆ ಬೇಕು, ಸ್ವಲ್ಪ ನೆರಳಿನ ವ್ಯವಸ್ಥೆ ಬೇಕು. ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದು. ಅದಕ್ಕೂ ಕೂಡ ಹಾಗೆ ಕೊಟ್ಟಿಗೆ ಗೊಬ್ಬರಗಳು ಹಾಕಿದ್ರೆ ಸಾಕು. ವರ್ಷಕ್ಕೆ 2 ಬಾರಿ ಹಾಕಿದ್ರೆ ಸಾಕು, ಅದಕ್ಕೆ ತುಂಬಾ ಹಾಕ್ಬೇಕು ಅಂತೇನಿಲ್ಲ. ಮತ್ತೆ ತುಂಬಾ ಅದು ರೋಗಕ್ಕೆಲ್ಲ ತುತ್ತ ಆಗೋದಿಲ್ಲ. ಬೇರೆದಷ್ಟು ಬೇಗ ರೋಗ ಬರೋದಿಲ್ಲ. ಕೆಲವು ಚಿಕ್ಕ ಪುಟದ ಬಂದು ಬಿಟ್ರೆ ಬೇರೆ ಈ ಕಾಫಿಗೆ ಭತ್ತಕ್ಕೆ ಬರುವಷ್ಟು ರೋಗಗಳು ಅದಕ್ಕೆ ಬರೋದಿಲ್ಲ. ವೆನಿಲ್ಲ ಬಾರಿ ಒಳ್ಳೇದು, ಅದು ಆಗ್ತದೆ. ಅದು ಸಹ ಎಷ್ಟು ವರ್ಷದಿಂದ ಇಟ್ಕೊಂಡು ಬಂದಿದ್ರಿ ವೆನಿಲ್ಲವನ್ನ? ನಾನು ಸುಮಾರು ಈಗ 6-7 ವರ್ಷದಿಂದ ಫಸಲು ತೆಗಿತಾ ಇದ್ದೇನೆ. ಈಗ ನೆಟ್ಟು 10 ವರ್ಷ ಆಯ್ತು. ಈಗ 6-7 ವರ್ಷದಿಂದ ಈ ಕಡೆ ಈಗ ಫಸಲು ನನಗೆ ಸಿಗ್ತಾ ಇರೋದು. ನಿಮ್ಮಿಂದ ಬೇರೆಯವರು ತೆಗೆದುಕೊಂಡು ಹೋಗಿ ಬೆಳೆಸ್ಕೊಂಡಿದಾರ? ನಾನು 2-3 ಕಡೆ ಪಾಟಿಯರ್ ಕೊಟ್ಟಿದ್ದೀನಿ. ಆದ್ರೆ ಅದೇ ನೀವು ಹೇಳಿದಾಗ ರೇಟ್ ಇರುವಾಗ ಅದನ್ನ ಇಂಟ್ರೆಸ್ಟ್ ಮಾಡೋದು ಮತ್ತೆ ಬಿಟ್ಟು ಬಿಡ್ತಾರೆ. ಅದು ಹಾಗೆ ಬಿಟ್ಟು ಬಿಟ್ರೆ ಆಗೋದಿಲ್ಲ. ಬಿಟ್ಟು ಬಿಟ್ರೆ ಅದು ಉದ್ದಕ್ಕೆ ಹೋಗಿ ಸಾಧಾರಣ ತೆಂಗಿನ ಮರ ಅಡಿಕೆ ಮರ ಹೈಟಿಗೆ ಹೋಗ್ಬಿಡ್ತದೆ ಫುಲ್ಲು. ಅದನ್ನ ಹಾಗೆ ಹಬ್ಬಕ್ಕೆ ಬಿಡಬಾರದು. ಯಾವಾಗ ಅದು 4 ಅಡಿ ಹಬ್ಬತ್ತು ಅಂತ ಹೇಳಿ ಪುನಃ ನಾವು ಅಡ್ಡ ತಗೊಳ್ಬೇಕು. ಅಡ್ಡ ತಗೊಂಡು ಇನ್ನೊಂದು ಆಧಾರ ಮರಕ್ಕೆ ಬಿಟ್ಟುಕೊಳ್ಬೇಕಾಗ್ತದೆ. ಹಾಗೇನೆ ಈ ಚಪ್ಪರ ಆಕೃತಿಯಲ್ಲಿ ಬರ್ತಾ ಬೇಕು. ಈ ಬಸಳೆ ಅವರೆಲ್ಲ ಬೆಳೀತಲ್ಲ ಅದೇ ತರ ರೌಂಡ್ ರೌಂಡ್ ಬಂದು ಹಾಗೇನೆ ಬೆಳೆಸ್ಕೊಂಡು ಬರಬೇಕಾಯ್ತದೆ. ಮಗುಗಳು ಬರುವಾಗ ಅದು ಸಾಧಾರಣವಾಗಿ ಮಾರ್ಚ್ ಅಲ್ಲಿ ಅದು ಹೂ ಪ್ರಾರಂಭ ಆಗ್ತದೆ. ಹೂ ಪ್ರಾರಂಭ ಆಗುವ ದಿನನಿತ್ಯ ಬೆಳಿಗ್ಗೆ ಎದ್ದು ನಾವು ಅದಕ್ಕೆ ಹೋಗಿ ಪರಾಗಸ್ಪರ್ಶ ಮಾಡ್ಕೊಂಡು ಬರಬೇಕಾಗ್ತದೆ. ಮಾಡಿ 1-1.5 ತಿಂಗಳಲ್ಲಿ ಎಲ್ಲ ಹೂಗಳು ಸೆಟ್ ಆಗ್ತದೆ. ಮತ್ತೆ ಅದು ಬೀನ್ಸ್ ರೂಪದಲ್ಲಿ ಇದ್ದ ಬರ್ತದೆ. ಹಸಿದ್ನ ಕೊಡ್ತೀರಾ, ಒಣಗಿಸಿ ಮಾರಾಟ ಮಾಡ್ತೀರಾ, ಹೇಗೆ? ಇಲ್ಲ, ಒಣಗಿಸಿ ಕೊಡ್ಬೇಕು ನಾವು. ಹಸಿಗಿಂತ ಒಣಗಿದ್ರೆ ನಮಗೆ ಬೆಲೆ ಜಾಸ್ತಿ ಸಿಗ್ತದೆ. ಒಣಗದು ಕೊಡುವಾಗ ಹಾಗೆ ನಮಗೆ ಅದ್ರಲ್ಲಿ ಆಯ್ಕೆ ಮಾಡಬೇಕಾದ್ರೆ 3 ತರ ಬರ್ತದೆ. ಒಂದು 7-8 ಇಂಚು ಉದ್ದದ ಮೇಲೆ ಬಾಳ ಆದ್ರೆ ಅದಕ್ಕೆ ನಮಗೆ ಹೈ ರೇಟ್ ಸಿಗ್ತದೆ. ಮತ್ತೆ ಅದೊಂದು ಒಳಗಡೆ ಆದ್ರೆ ಒಂದು ಮೀಡಿಯಂ ರೇಟು. ಹಾಗೆ ಫಸ್ಟ್ ಸೆಕೆಂಡ್ ತರ್ಡ್ ಅಂದ್ರೆ 3 ಕ್ವಾಲಿಟಿ ಮಾಡ್ತಾರೆ ಅವರು, ಖರೀದಿದಾರರು. ಮಾಡಿಬಿಟ್ಟು ಅದಕ್ಕೆ ರೇಟ್ ನಿರ್ಧಾರ ಮಾಡ್ತಾರೆ. ರೇಟು 15,000 ಪ್ರಾರಂಭ ಆಗ್ತದೆ. ಫಸ್ಟ್ ಕ್ವಾಲಿಟಿ ಒಂದು 15,000 ಸಿಕ್ಕಿದ್ರೆ ಸೆಕೆಂಡ್ ಕ್ವಾಲಿಟಿ ಒಂದು 10,000, ಥರ್ಡ್ ಕ್ವಾಲಿಟಿ ಒಂದು 6,000 ಹೀಗೆ ಬರ್ತದೆ. ಕ್ವಾಲಿಟಿ ಮೇಲೆ ಹೋಗ್ತದೆ ಅದು. ಈಗ ಒಂದು 3-4 ವರ್ಷಗಳಿಂದ ಒಳ್ಳೆ ಬೆಲೆ ಇದೆ ಅಲ್ವಾ? ಹೌದೌದು, ಇದೆ. ಸಕಲೇಶ್ಪುರದಲ್ಲಿ ಎಲ್ಲ ಮೊದಲು 35,000 ರೂಪಾಯಿಗೆ 1 ಕಿಲೋ ಹೋಗಿದ್ದು ಉಂಟು ಡ್ರೈ. ಆದ್ರೆ ಅಂದ್ರೆ 1 ಕೆಜಿ ನಮಗೆ ಡ್ರೈ ಸಿಗಬೇಕಾದ್ರೆ 8 ಕೆಜಿ ಜಾಸ್ತಿ ಬೇಕಾಗ್ತದೆ ನಮಗೆ. ಇತ್ತೀಚಿನ ವರ್ಷದಲ್ಲಿ ಒಂದು 20-25,000 ಹೋಗ್ತದೆ. ಕೇರಳ ಜಾಸ್ತಿ ಯೂಸ್ ಮಾಡ್ತಾರೆ ಅದನ್ನ. ಬೆಳೆ ಬೆಳೆಸೋದು ಕೇರಳದವರು ಜಾಸ್ತಿ, ಅದನ್ನ ಬಿಟ್ಟರೆ ಇಂಡಿಯಾದ ಹೊರಗಡೆ ಬೆಳೆಸ್ತಾರೆ ಅದನ್ನ. ಅಂದ್ರೆ ಸುಲಭ ಅದು, ಅದು ಏನಿಲ್ಲ. ಅದು ಪರಾಗಸ್ಪರ್ಶ ಮಾಡೋದು ಸ್ವಲ್ಪ ಟೈಮ್ ತಗೊಂಡ್ರೆ, ಮತ್ತೆ ಬೇರೆ ದೊಡ್ಡ ಕೆಲಸ ಇಲ್ಲ. ಅದಕ್ಕೆ ಸ್ಪ್ರೇ ಮಾಡೋದು ವಿಪರೀತ ಬೇರೆ ಕೃಷಿ ತರ ದೊಡ್ಡ ಕೆಲಸ ಮಾಡುವಂತದ್ದು ಇಲ್ಲ ವಿಷಯ. ಬಳ್ಳಿಗಳು ಹಬ್ಬಿಸೋದು ಸುಲಭ. ಅದಕ್ಕೆ ಜನ ಈಗ ಏನ್ ಮಾಡುದು, ಅದು ಹೂ ಸೆಟ್ ಮಾಡೋದು ಸ್ವಲ್ಪ ಇದಕ್ಕೆ ಬೇಕು, ತಲೆ ಕಡಿಸ್ಕೊಳ್ಳೋದು ಅಷ್ಟೇ. ಬರೀ ಸುಲಭ ಉಂಟದು, ಬರೀ ಎಲ್ಲ ಸೆಕೆಂಡ್ಗಳ ಲೆಕ್ಕದಲ್ಲಿ ಆಗ್ತದೆ ಅಷ್ಟೇ. ಅಂದ್ರೆ ಬೆಳಿಗ್ಗಿನ ಸಮಯ ಸ್ವಲ್ಪ ನಾವು ಅದಕ್ಕಾಗಿ ಮಿಸ್ಲು ಇಡಬೇಕಾಗ್ತದೆ, 1 ತಿಂಗಳು ಮಾತ್ರ. ಬಿಟ್ಟರೆ ಬೇರೆ ಸಮಯದಲ್ಲಿ ನಮಗೆ ಫ್ರೀಯೇ, ಮತ್ತೆ ಏನ್ ಕೆಲಸ ಇಲ್ಲ ಅದಕ್ಕೆ ನಮಗೆ. ಕೆಲಸಗಳನ್ನು ಇಷ್ಟಪಟ್ಟು ಸ್ವೀಕರಿಸಿಕೊಂಡ್ರೆ ಯಾವುದು ಕಷ್ಟ ಅಂತ ಅನ್ಸೋದಿಲ್ಲ, ಬಹಳ ಸುಲಭ, ಬಹಳ ಸುಲಭ ಅಂತ ಅನ್ನೋ ತರ ನಿಮ್ಮಂತವ್ರು ಮಾತಾಡ್ತೀರಿ. ಆದ್ರೆ ಸಮಯನೇ ಇಲ್ಲ ಅಂತ ಅನ್ಕೊಂಡು ಹೇಳೋರೇ ಹೆಚ್ಚು, ಆಮೇಲೆ ಕಷ್ಟ ಕಷ್ಟ ಅಂತ ಮಾತಾಡೋರೇ ಹೆಚ್ಚು. ಸಮಯವನ್ನ ನಿಗದಿ ಮಾಡಿಕೊಂಡು ಕೆಲಸ ಮಾಡ್ಕೊಂತ ಹೋದ್ರೆ ಯಾವುದೂ ಕಷ್ಟ ಅನ್ಸೋದಿಲ್ಲ. ನೋಡಿ, ಕಾಫಿ, ಕಾಳು ಮೆಣಸು, ಅಡಿಕೆನೂ ಹಾಕೊಂಡಿದ್ರಿ, ಏಲಕ್ಕಿನೂ ಬೆಳ್ಕೊಂಡು ಇದು ಒಂದ್ 7-8 ಗಂಟೆ ಸಿಗ್ತದೆ. ಅದು ಈಗ ಮಳೆಗೆ ಸೇರಿ ಸಿಗ್ತೇ ಇಲ್ಲ, ಇವೆಲ್ಲ ತುಂಬಾ ಅರಳುವುದ್ರು ಅಂತ ಹೇಳ್ತಾರಲ್ಲ ಆಯ್ತಾ. ವಿಪರೀತ ಮಳೆ ಆಗದ್ರೆ ಆಗದಿಲ್ಲ, ಹವಾಮಾನದಿಂದ ವಿಪರೀತ ಬೆಳೆ ನಾಶ ಆಗ್ತಿರೋದು. ಈಗ ಹವಾಮಾನ ಮುಖ್ಯ ನಮಗೆ, ರೇಟ್ಗಿಂತ ರೇಟ್ ಚೆನ್ನಾಗಿದೆ ನಿಜನೇ, ಹವಾಮಾನ ತುಂಬಾ ಹಾಳಾಗ್ತದೆ. ಮೊದಲು ಎಲ್ಲ ನಮ್ಗೆ ಚೆನ್ನಾಗಿ ಸಿಕ್ತಿತ್ತು, ಈ ವರ್ಷ ಬಾರಿ ಹಾಳಾಗ್ಬಿಟ್ಟಿದೆ, ಹೇಳಕ್ ಹಾಕಿಲ್ಲ ಮಳೆ ವಿಪರೀತ ಆಯ್ತಲ್ಲ, ಹಾಗಾಗಿ ತೊಂದರೆ ಇಲ್ಲ. ಅದಕ್ಕೂ ಹಾಗೆ ಕೃಷಿಗೆ ಏನೋ ಬರ್ದ್ರೆ ನಾನು ಪುನಃ ಸಾವಯಕ್ಕೆ ಬರೋದು. ನಿಜವಾಗಿ ನಮ್ಮ ಕೊಟ್ಟಿಗೆ ಗೊಬ್ಬರ ಇವನು ಉಪಯೋಗಿಸಿದ್ರೆ ಜೀವಮೃತ, ಅದಕ್ಕೂ ನಾನು ಹಾಕಿ ನೋಡಿದೀನಿ. ಅದಲ್ಲ ಹಾಗೆ ಪ್ರಾರಂಭದಿಂದ ಜೀವಮೃತ ಮಾಡಿ ಹೋಯ್ದ್ರೆ ಕಾಳು ಉದುರುದು ಮತ್ತೆ ಬೆಳವಣಿಗೆಯಲ್ಲಿ ಅದರಲ್ಲಿ ಕೂಡ ನಮಗೆ ನಿಯಂತ್ರಣ ಬರ್ತದೆ, ಚೆನ್ನಾಗಿ ಆಗ್ತದೆ. ಅದು ಅದ್ರ ಸೇರವಳ ಬರೋದು ಅದೆಲ್ಲ ಆಗ್ತದೆ. ಒಟ್ಟಾರೆ ನಿಮ್ಮ ತೋಟ ಗದ್ದೆ ಹಸು ಸಾಕಾಣಿಕೆ ಇದನ್ನೆಲ್ಲ ನೋಡ್ಕೊಂಡ್ರೆ ಚೆನ್ನಾಗಿದ್ದೀರಿ ಅಲ್ವಾ? ಹೌದು, ತೊಂದರೆ ಇಲ್ಲ, ಒಳ್ಳೆ ಸಮಾಧಾನ ಇರ್ತದೆ, ಒಳ್ಳೆ ಹವಾಮಾನ ತಂಪು ಆಗ್ತದೆ, ಗಲಿಬಿಲಿ ಇರೋದಿಲ್ಲ, ಕಾಡು ಪ್ರಾಣಿಗಳ ತರ ನಾವು ಸಹ ಒಂದು ಫ್ರೀ ಆಗಿ ಇರಬಹುದು ಕೃಷಿಯಲ್ಲಿ ಅಂತ ಆಗ್ತದೆ. ಆರೋಗ್ಯ ದೃಷ್ಟಿಯಿಂದ ಬಾರಿ ಒಳ್ಳೇದು, ಶುದ್ಧ ಗಾಳಿ ಸಿಗ್ತದೆ, ಮನಸ್ಸಿಗೂ ಸಮಾಧಾನ ಇರ್ತದೆ ನಾವು ಮಾಡಿದಕ್ಕೆ. ಮತ್ತೆ ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಇದು ಕೃಷಿ ಭೂಮಿಯಲ್ಲಿ ಬೇಕು ಅಂತ, ಮುಂದಿನ ಜನಾಂಗಕ್ಕೆ ಬೇಕೇ ಬೇಕು. ಕೃಷಿಗೆ ಹೋದ್ರೆ ಮನುಷ್ಯನ ಉಳಿಗಾಲ ಇಲ್ಲ ಅಂತ ಆಗ್ತದೆ, ನೂರಕ್ಕೆ ನೂರು ಸತ್ಯ ಮಾತ್ರ. ಅದು ಕೃಷಿಯನ್ನು ಬಿಟ್ಟರೆ ಮನುಷ್ಯ ಮುಂದಿನ ಇದಕ್ಕೆ ಜೀವನ ಮಾಡಕ್ಕೆ ಆಗೋದಿಲ್ಲ. ಒಂದಲ್ಲ ಒಂದು ಟೈಮಿಗೆ ಅವನು ಬರಲೇಬೇಕಾಗ್ತದೆ ಕೃಷಿಗೆ, ತಿರುಗಿ ಬರಬೇಕಾಗ್ತದೆ. ಯಾವುದೇ ಕೋಟಿ ಹಣ ಮಾಡಿರಲಿ, ಏನೇ ಬಿಲ್ಡಿಂಗ್ ಕಟ್ಟಿರಲಿ, ಅದನ್ನ ಯಾವುದು ಅವನಿಗೆ ಉಪಯೋಗ ಬರೋದು ಅವನಿಗೆ ಕೃಷಿ. ಅವನಿಗೆ ಅನ್ನ ನೀರು ನಾ ಹೇಳಿದೆಲ್ಲ, ಅದಕ್ಕೆ ಬರಲೇಬೇಕಾಗ್ತದೆ ಅವನು. ತೆಪ್ಪನ ಇಷ್ಟಪಟ್ಟು ನೀವು ಕೃಷಿಯಲ್ಲಿ ತೊಡಸ್ಕೊಂಡಿದ್ರೆ ನಿಮಗೆ ಇಷ್ಟವಾಗಿದೆ, ಹಾಗಾಗಿ ಒಂಥರ ಖುಷಿಯಾಗಿದ್ರಿ, ಇದು ಅರ್ಥಪೂರ್ಣವಾದ ಕಸಬು ಅಂತ ಅನ್ಕೊಂಡು ಹೇಳ್ತದ್ರಿ. ನಿಜ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ದಿನೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಕಡಗದಾಳು ಮಡಿಕೇರಿ ತಾಲೂಕಿನ ಗ್ರಾಮ, ಇಲ್ಲಿನ ಬಡ್ಡನ ದಿನೇಶ್ ಅವರ ಕಾಫಿ ಕೃಷಿಯಲ್ಲಿನ ಅನುಭವ, ಜೊತೆಗೆ ಏಲಕ್ಕಿ ವೆನಿಲ್ಲಾ ಹಸು ಸಾಕಾಣಿಕೆ ಈ ಕುರಿತಂತೆ ಮಾತನಾಡಿದರು. ಅವರ ಸಂಖ್ಯೆ 9481057 9481057 9384. ಕೆಳಗರೆ ಕುಶಾಲನಗರ ಹತ್ರ ಬಸವನಹಳ್ಳಿ ಇದೆ, ಅಲ್ಲಿನ ಮಂಡೇಪಂಡ ಆರ್ ಮಾದಪ್ಪ ಅವರು 15 ವರ್ಷಗಳಿಗಿಂತ ಹೆಚ್ಚು ಕಾಲ ಮೆಕ್ಕೆಜೋಳವನ್ನು ಬೆಳ್ಕೊಂತ ಬಂದಿದ್ದಾರೆ, ಹಾಗೆ ಶುಂಠಿಯನ್ನು ಸಾಗುವಳಿ ಮಾಡ್ತಿದ್ದಾರೆ. ಮೆಕ್ಕೆಜೋಳಕ್ಕೆ ಈ ಭಾಗದಲ್ಲಿ ಮಂಗಗಳ ಕಾಟ ಇದೆ, ಆನೆಗಳು ಬರ್ತಾ ಇರ್ತವೆ ಅಂತ ಅನ್ಕೊಂಡು ಹೇಳ್ತಿದ್ದಾರೆ. ಅದನ್ನು ಹೇಗೆ ನಿಭಾಯಿಸಿದ್ರೆ ಅನ್ನೋದ್ರ ಬಗ್ಗೆ ಈಗ ಅವರಿಂದ ವಿಚಾರ ಪ್ರಸ್ತಾಪ. ಮಾದಪ್ಪನವ್ರೆ, ಎಷ್ಟು ವರ್ಷಗಳಿಂದ ಕೋತಿಗಳ ಕಾಟ ಕಾಣಿಸ್ತಾ ಇದೆ? ಸರ್, ಈಗ ಒಂದು 7-8 ವರ್ಷಗಳಿಂದ ಕೋತಿಗಳ ಕಾಟ ಕಾಣ್ತಾ ಇದೆ ಸರ್. ಬಟ್ ಅದಕ್ಕೆ ಯಾವುದೇ ರೀತಿ ನಾವು ಮಾಡಿದ್ರೆ ಅದು ಹೋಗಲ್ಲ, ಬೇರೆ ಟೈಮಲ್ಲಿ ಇರಲ್ಲ ಸರ್. ಕರೆಕ್ಟ್ ಮೆಕ್ಕೆಜೋಳ ಬಂದು ಮೋತೆಗಳು ತೆನೆ ಹೊರಡುವ ಟೈಮಲ್ಲಿ ಎಲ್ಲಿದ್ದರೂ ಬಂದು ಅದು ಎಫೆಕ್ಟ್ ಮಾಡ್ತದೆ ಸರ್. ಏನೇ ಮಾಡಿದ್ರು ಹೋಗೋದಿಲ್ಲ ಸರ್. ಅದಕ್ಕೆ ಏನಾದರೂ ಒಂದು ಪ್ರತಿಕ್ರಿಯೆ ಮಾಡೋಣ ಅಂದ್ರೆ ಫಾರೆಸ್ಟ್ ಅವ್ರಿಗೆ ಹೇಳಿದ್ರೆ ನಾವೇನ್ ಮಾಡೋ ಅಂತ ಹೇಳ್ತಾರೆ ಸರ್. ಅದನ್ನು ನಾವು ಕಡ್ಡಾಯ ಮಾಡಿದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಅದರ ಬಗ್ಗೆ ತುಂಬಾ ಆಸಕ್ತಿಯಿಂದ ಬೆಳೆ ತೆಗಿಬೇಕು ಅಂದ್ರೆ ಅದನ್ನ ಅದ್ರ ಜೊತೆಲೇ ನಾವು ತಿರುಗಾಡ್ತಾ ಇದೀವಿ ಸರ್. ಅದು ಮೆಕ್ಕೆಜೋಳ ಹೂ ದಾಟಿದ್ರಲ್ಲಿಂದ ಕಡದು ಗುಡ್ಡೆ ಹಾಕೋ ತನಕನು ಮುರಿಯೋ ತನಕನು ಅದ್ರದ್ದು ಎಫೆಕ್ಟ್ ನಮಗಿದೆ ಸರ್. ಅದರದೇ ದೊಡ್ಡ ನಮಗೆ ಉಪದ್ರವ ಕೊಡ್ತಾ ಇದೆ ಸರ್. ಅದು ಬಿಟ್ರೆ ಆನೆದು ಸಂಜೆ ಟ್ರಂಚ್ ಇಳಿದು ಬರೋದು, ಕೇರಳದ ಆನೆಗಳನ್ನ ಬಿಟ್ಟಿದ್ದಾರೆ ಅಂತ ಫಾರೆಸ್ಟ್ ಅವ್ರು ಕೇಳಿದಾಗ ಹೇಳ್ತಾರೆ ಸರ್. ಮನ್ಸರಿದ್ದು ಭಯನೇ ಇಲ್ಲ, ಮನೆ ಬಾಗಿಲಿಗೆ ಬರ್ತವೆ ಸರ್. ಅದರದ್ದು ತುಂಬಾ ತೊಂದರೆ ಸರ್ ರೈತರಿಗೆ. ಅದೊಂದು ತುಂಬಾ ತೊಂದರೆ ಅಂದ್ರೆ ಅದು ಸರ್, ನಮಗೆ ಮಂಗಗಳದು ಮತ್ತೆ ಆನೆಗಳದು ಸರ್. ಅದರ ಬಗ್ಗೆ ಏನಾದ್ರೂ ನಮಗೆ ಮಾಹಿತಿ ಕೊಟ್ಟರೆ ಸರ್, ನಾವು ಅದನ್ನ ಬಳಸ್ಕೊಂಡು ಅದಕ್ಕೆ ಏನಾದ್ರೂ ಪ್ರತಿಕ್ರಿಯೆ ಮಾಡೋಣ ಅಂತ ತುಂಬಾ ಉಪಕಾರ ಆಗುತ್ತೆ ಸರ್ ನಮಗೆ. ಟ್ರೆಂಚ್ ಅನ್ನ ಅರಣ್ಯ ಇಲಾಖೆಯವರು ತೆಗೆದಿದ್ದಾರೆ, ಅಂದ್ರೆ ದೊಡ್ಡ ಕಂದಕವನ್ನ ತೆಗೆದಿದ್ದಾರೆ, ಅದರಿಂದ ಎಷ್ಟೋ ಕಡೆಗೆ ಅನುಕೂಲ ಆಗಿದೆ ಅಂತ ಹೇಳ್ತಾರಲ್ವ? ಅನುಕೂಲ ಆಗಿದೆ ಸರ್ ಕೆಲವು ಕಡೆ, ಆದ್ರೆ ಈಗ ಮುಂಚಿನ ಕಾಡಿನಲ್ಲೇ ಪಳಗಿದ ಆನೆಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಸರ್, ಇಳಿಯಲ್ಲ. ಈಗ ಅದೇ ಬಿಟ್ಟ ಆನೆಗಳಿದೆಲ್ಲ ಸರ್, ಅದಕ್ಕೆ ಇಳಿದು ಮಾಡಿ ಅವರು ಅಭ್ಯಾಸ ಮಾಡಿದ್ದಾರೆ ಸರ್. ಅವು ಏನಾಗುತ್ತೆ ಅಂದ್ರೆ ಅವು ಇಳಿದು ಹತ್ತಿ ಮರ ಇಳಿದು ಮಾಡಿ ಅನುಭವ ಆಗಿದ್ದರಿಂದ ಆನೆಗಳು ಏನಂದ್ರೆ ಯಾವ ಕಂದಕಗಳನ್ನು ಇಳಿದು ಹತ್ತೊಂದು ಹವ್ಯಾಸ ಅವಕ್ಕಿದೆ ಸರ್. ಅದರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಸರ್ ನಮಗೆ, ಬೇರೆ ಯಾವುದಿಲ್ಲ. ನಮ್ಮ ಇಲ್ಲೇ ಹುಟ್ಟಿ ಬೆಳೆದ ಕಾಡಾನೆಗಳಿಗೆ ಯಾವ ಇದು ಬೇಡ ಸರ್. ಈ ಸಾಕಿದ ಆನೆಗಳನ್ನ ಬಿಟ್ಟಿದ್ರೆ ತುಂಬಾ ತೊಂದರೆ ಕೊಡ್ತಾ ಇದೆ ಸರ್. ಹಿಂಡಿ ನಾಲ್ಕೈದು ಜೊತೆಲೆ ಬರ್ತದೆ, ಎತ್ತರನು ಇಲ್ಲ, ಮೀಡಿಯಂ ಆಗಿದೆ ಸರ್. ಬಂದ್ರೆ ಇಳಿಯದೆ, ಅದಕ್ಕೆ ಭಯನೇ ಇಲ್ಲ ಸರ್, ಜನಗಳ ಭಯ ಅನ್ನೋದೇ ಇಲ್ಲ. ನಾವಂತೂ ಬೆಂಕಿ ಅದು ಇದು ಹಾಕಿ ಎಲ್ಲ ಇದು ಮಾಡ್ತಾ ಇದೀವಿ ಸರ್ ಟ್ರಂಚ್ ಸೈಡ್ ಅಲ್ಲಿ, ಆದರೂ ಅದರ ಪಕ್ಕದಲ್ಲೇ ದಾಟಿ ಹೋಗ್ತಾ ಇದೆ ಸರ್. ಈಗ ಸಾಕಿದ ಆನೆ ಕಾಡಾನೆ ಅಂತ ಅನ್ಕೊಂಡು ಹೆಂಗೆ ಗುರುತು ಹಿಡಿತೀರಿ ಸರ್? ಅದು ಆಕ್ಚುಲಿ ಕೇರಳದಲ್ಲಿ ಅವತ್ತು ಆನೆದು ಏನೋ ಇದಾಗಿದೆ ಅಂತೇಳಿ ಅವರೆಲ್ಲ ಬಿಟ್ಟಿದ್ದಾರೆ ಅರಣ್ಯಕ್ಕೆ ಅಂತ ಹೇಳಿದೆ ಸರ್. ಅವು ಈಗ ದಾಟಿ ದಾಟಿ ದಾಟಿ ಬಂದು ಈಗ ಒಂದು 3-4 ವರ್ಷದಿಂದ ತುಂಬಾ ಉಪದ್ರವ ಕೊಡ್ತಾ ಇದ್ರು ಅದೇ ಸರ್. ಅದನ್ನ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದಾಗ ಅದು ಬಿಟ್ಟ ಆನೆ ಆಗಿರ್ಬೇಕು, ಕೇರಳದಿಂದ ಬಂದಿದೆ ಇರ್ಬೇಕು ಸರ್, ಅದಕ್ಕೆ ಭಯ ಇಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಅಂತೇಳಿ ಅವರು ನಮಗೆ ಮನದಟ್ಟ ಮಾಡ್ತಾ ಇದಾರೆ ಸರ್. ಅದರಿಂದ ಫಾರೆಸ್ಟ್ ಅವರಿಗೆ ಹೇಳಿದ್ರೆ ಸರ್, ನಮ್ಮಂದು ಏನ್ ಮಾಡ್ಲಿಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ, ಪಿಟಾಕಿ ಕೊಡ್ತೀವಿ ಅದು ಕೊಡ್ತೀವಿ ಅಂತೇಳಿ ನಮಗೆ ಅವರು ತುಂಬಾ ಉಪಕಾರ ಮಾಡ್ತಾ ಇದ್ದಾರೆ ಸರ್. ಫಾರೆಸ್ಟ್ ಅವರು ಪಿಟಾಕಿ ಎಲ್ಲ ಕೊಟ್ಟು ನಮಗೆ ಏನ್ ಬೇಕಾದ್ರೂ ಸಾಕಾಣೆ ಬಂದು ಮಾಡ್ತಾ ಇದಾರೆ ಸರ್. ಆನೆಗಳು ಯಾವ ತಿಂಗಳಲ್ಲಿ ಹೆಚ್ಚಿಗೆ ಇರ್ತವೆ ಅಥವಾ ಯಾವ ಸಂದರ್ಭದಲ್ಲಿ ಬರ್ತವೆ ಅಂತ ಹೇಳ್ತೀರಿ ಮೆಕ್ಕೆಜೋಳಕ್ಕೆ ಸರ್? ಆನೆಗಳು ಅದೇ ಸೇಮ್ ಸರ್, ಮಂಗಳ ಟೈಪೆ ಅವು ಬೆಳೆ ಬಂದು ಮೊಟ್ಟೆಗಳು ದಾಟಿದ ಟೈಮಲ್ಲಿ ತಿನ್ಲಿಕ್ಕೆ ಇದಾಗೋ ಟೈಮಲ್ಲೇ ಬರೋದು ಸರ್. ಅದಕ್ಕಿಂತ ಮುಂಚೆ ಏನು ಬರೋದಿಲ್ಲ ಸರ್. ಬಂದ್ರೂ ಅದು ತೊಂದರೆ ಏನು ಮಾಡಲ್ಲ ಸರ್. ದಾಟ್ಕೊಂಡು ನಡ್ಕೊಂಡು ಮೆಟ್ಕೊಂಡು ಹೋಗ್ತದೆ ಬಿಟ್ರೆ ತಿನ್ನೋದು ಫುಲ್ ಸರ್ವನಾಶ ಮಾಡೋದೇನಿಲ್ಲ ಸರ್. ಅದು ಜೋಳ ಬಂದ ಮೇಲೆ ಬರೋದು ಸರ್. ಬಂದಾಗ ಹೇಗೆ ಅವುಗಳನ್ನ ದೂರ ಇಡ್ತೀರಿ ಅಥವಾ ಬರದಂಗೆ ಏನು ಮಾಡ್ಲಿಕ್ಕೆ ಕಾರ್ಯತಂತ್ರವನ್ನ ರೂಪಿಸಿಕೊಳ್ತೀರಿ ನಿಮ್ದೇ ಮಟ್ಟದಲ್ಲಿ ಸರ್? ನಾವು ಅದಕ್ಕೆ ಈಗ ಪಿಟಾಕಿ ಮತ್ತೆ ಲೈಟಿಂಗ್ ವ್ಯವಸ್ಥೆಗಳು ಮಾಡ್ಕೊಂಡಿದೀವಿ ಸರ್. ಲೈಟ್ ಬಿಟ್ರೆ ಓಡಂತ ಆನೆಗಳು ಇದೆ. ದೂರದಲ್ಲಿದ್ರೆ ಪಿಟಾಕಿ ವಸ್ತು ಬೆರೆಸ್ತೀವಿ ಸರ್. ಅಂದ್ರೆ ಅಕ್ಕಪಕ್ಕದ ಜನಗಳೆಲ್ಲ ಇರ್ತೀವಿ, ನಾವು ಒಟ್ಟಿಗೆ ಮಾಡ್ತೀವಿ ಸರ್. ಅಕ್ಕಪಕ್ಕ ಹೊಲಗಳಿದೆ, ಅವ್ರಿಗೆ ಈ ಕಡೆ ಬಂದಾಗ ಆ ಕಡೆ ಮಾಹಿತಿ ತಿಳಿಸ್ತೀವಿ, ಆ ಕಡೆ ಇದ್ದವ್ರು ಈ ಕಡೆ ಮಾಹಿತಿ ಹಿಂಗ್ ಬರ್ತಾ ಇದೆ ಅಂತಿದ್ವಿ. ಆಗ ನಾವು ಎಚ್ಚೆತ್ಕೊಂಡು ಪಿಟಾಕಿ ಹೊಡ್ಸ್ಕೊಂಡು ಬೆರೆಸ್ತಾ ಇದೀವಿ ಸರ್. ಮತ್ತೆ ಕೆಲವೊಂದು ಕಡೆಗೆ ಡಂಗುರ ಬಾರಿಸ್ತಾರೆ, ನಾಯಿಗಳನ್ನ ಇಟ್ಕೊಳ್ತಾರೆ, ಬೆಂಕಿ ಹಾಕ್ತಾರೆ, ಇನ್ನು ಬೇರೆ ಬೇರೆ ಕಾರ್ಯತಂತ್ರವನ್ನು ರೂಪಿಸೋದಿದೆ. ಆಮೇಲೆ ಸೋಲಾರ್ ಬೇಲಿಗಳನ್ನ ಮಾಡ್ಕೊಂಡಿರೋರಿದ್ದಾರೆ, ಇಲ್ಲೆಲ್ಲ ಹೇಗಿದೆ ಸರ್? ಸೋಲಾರ್ ಬೇಲಿಗಳಿದೆ ಸರ್. ಕೆಲವು ಆನೆಗಳು ಸೋಲಾರ್ ಬೇಲಿನೂ ತಡ್ಕೊಳ್ಳೋದಿಲ್ಲ ಸರ್. ಸೋಲಾರ್ ಬೆಳೆಗೆ ಏನಾದ್ರೂ ಕಂಬ ತಂದಿಡು, ಇಲ್ಲಾಂದ್ರೆ ಕಂಬದ ಪಕ್ಕಕ್ಕೆ ಕೈ ಇಟ್ಟು ಮೆಟ್ಟಿ ದಾಟಿ ಹೋಗಿ ತಿನ್ನುವಂತದ್ದು ಇದೆ ಸರ್. ಸೋಲಾರ್ಗೆಲ್ಲ ಕೇರ್ ಮಾಡ್ತಾರೆ. ಕೆಲವು ಆನೆಗಳು ಸೋಲಾರ್ನ ಭಯ ಪಡ್ತಾವೆ ಹೊಡೆಸ್ಕೊಂಡಿದ್ದು, ಕೆಲವು ಆನೆಗಳು ಹೊಡೆಸ್ಕೊಂಡು ಅನುಭವ ಪಟ್ಟ ಆನೆಗಳು ಮೆಟ್ಟಿ ದಾಟಿ ಹೋಗಿ ಮೇಯುವಂತ ಸಂದರ್ಭನೂ ತುಂಬಾ ಇದೆ ಸರ್. ಮತ್ತೆ ಬೆಂಕಿಗೆಲ್ಲ ಈಗೆಲ್ಲ ಆನೆಗಳು ಕ್ಯಾರೆ ಮಾಡಲ್ಲ ಸರ್. ಬೆಂಕಿ ಪಕ್ಕದಲ್ಲಿ ಇದ್ರೆ ಪಕ್ಕದಲ್ಲಿ ಎಳೆದು ನುಗ್ಗಿಕೊಂಡು ಹೋಗುತ್ತೆ. ಏನ್ ಸ್ವಲ್ಪ ಭಯ ಅಂದ್ರೆ ಪಿಟಾಕಿಗಳದು, ಮತ್ತೆ ನಾವು ಲೈಟ್ ನೋಡೋದು. ಮತ್ತೆ ಕೆಲವು ತೋಟಗಳಲ್ಲೆಲ್ಲ ಗಲಾಟೆ ಮಾಡಿ ಪಿಟಾಕಿ ಹೊಡಿಸಿ ಎಲ್ಲ ಇದು ಮಾಡ್ತಾರೆ, ಅದರಿಂದ ಲೈಟ್ ಬಿಟ್ಟು ಪಿಟಾಕಿ ಹೊಡಿಸ್ತಾರೆ ಸರ್. ಲೈಟ್ ಬಿಟ್ಟರೆ ಸಾಕು ಓಡಿದವೆ ಸರ್ ಕೆಲವು ಆನೆಗಳು. ಸುಮಾರಾಗಿ ಒಂದೊಂದೂವರೆ ತಿಂಗಳು ಕಾಲ ನೀವು ಕಾಪಾಡಬೇಕಾ ಅಥವಾ ಇನ್ನೂ ಹೆಚ್ಚು ಸಮಯ ಬೇಕಾಗುತ್ತಾ ಈ ಕೋತಿ ಮತ್ತು ಆನೆಗಳಿಂದ? ಸರ್, ನಾವು ಜೋಳ ಬಂದು ಒಣಗಿ ಹೋದ ತನಕ ಕಡದು ಮುರಿಯುವ ತನಕನು ಸಹಕಾರ ಮಾಡ್ಲೇಬೇಕು ಸರ್. 2.5-3 ತಿಂಗಳಾಗುತ್ತೆ ಸರ್. ಮಳೆ ಇದ್ರೆ ಬೇಗ ಒಣಗುತ್ತೆ, ಮಳೆ ಇದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಸರ್. ಅಷ್ಟ ಗಂಟೆ ಕಾಯಿಲೆ ಬೇಕಾಗುತ್ತೆ ಸರ್. ಆನೆಗಳು ಬಂದು ಇಡೀ ಬೆಳೆನೆ ತಿಂತವ ಅಥವಾ ಬರೀ ಮಾತೆಯನ್ನ ಹೆಕ್ಕೊಂಡು ಎತ್ಕೊಂಡು ಹೋಗ್ತಾವ ತಿಂತವ ಹೇಗೆ ಸರ್? ಬರೀ ಮಾತೆನೆ ತಿಂತವ. ಆದ್ರೆ ಮಾತೆ ತಿನ್ನೋದು ಕಮ್ಮಿ, ಮೆಟ್ಟಿ ಹಾಳು ಮಾಡೋದು ತುಂಬಾ ಇದೆ ಸರ್. ಅಂದ್ರೆ ಅದನ್ನ ಕಿತ್ತು ಬೆನ್ನಿಗೆ ಬಡ್ಕೊಳ್ಳೋದು ಇಂಥದೆಲ್ಲ ಮಾಡಿ ತುಂಬಾ ಲಾಸ್ ಮಾಡೋದು ಆ ರೀತಿ ಸರ್. ತಿನ್ನೋದು ಕಮ್ಮಿ, ಮೆಟ್ಟಿ ತಿರುಗಾಡಿ ಮಾಡೋದು, ಅದನ್ನ ಜೋಳಕ್ಕೆ ಕಡ್ಡಿ ಪಟ್ಟನ ಮುದ್ರೆ ವ್ಯವಸಾಯ ಹೋಯ್ತು ಸರ್. ತಿಂದ್ರೆ ಯಾರು ಭಯ ಬಿಡೋದಿಲ್ಲ, ಒಂದ್ ಸ್ವಲ್ಪ ತಿನ್ಕೊಂಡು ಹೋಗ್ತದೆ. ಬಟ್ ಮೆಟ್ಟಿ ಮೆಟ್ಟಿ ಮೆಟ್ಟಿ ಹಾಳು ಮಾಡ್ತೇವೆ ಸರ್, ಅದರಿಂದ ತುಂಬಾ ಲಾಸ್ ಆಗೋದು ನಮಗೆ. ಕೋತಿಗಳು? ಕೋತಿಗಳು ಮುರ್ಕೊಂಡೇ ಹೋಗೋದು ಸರ್. ಗಿಡ ಹಂಗೆ ಇರುತ್ತದೆ, ಕೈ ಹಾಕ್ಬಿಟ್ಟು 3-4-5 ಕಂಕಳಲ್ಲಿ ಬಾಯಿಯಲ್ಲಿ ಕೈಯಲ್ಲಿ ಹಿಡ್ಕೊಂಡು ತಗೊಂಡು ಹೋಗೋದೆ ಸರ್. ಒಂದೊಂದು ಮಂಗ 4-5 ಮೊಟ್ಟೆಗಳನ್ನ ಇಟ್ಕೊಂಡು ಓಡ್ಬಿಡ್ತೇವೆ ಸರ್. ಓಡುವಾಗ್ಲೂ ಬೆಳೆಸೋದಿಲ್ವಾ? ಬೆಳೆಸೋದಿಲ್ಲ ಸರ್, ಹಿಡ್ಕೊಂಡ್ಬಿಡ್ತವೆ. ಹಿಡ್ಕೊಂಡು ಅದು ಮರತ್ತದಿಲ್ಲ ಸರ್. ಕೆಳಗೆ ನೆಲದಲ್ಲೇ ನಡ್ಕೊಂಡು ಕಾಡುಗಳಿದ್ದಾರೆ ಸರ್, ಪಕ್ಕದಲ್ಲಿ ಉಣ್ಣಿಗಳ ಕಾಡುಗಳು, ಅದರೊಳಗೆ ನುಕ್ಕೊಂಡು ಓಡಿ ಬಿಡ್ತೇವೆ ಸರ್. ಆಮೇಲೆ ತಿಂದಾದ್ಮೇಲೆ 2-3 ಮೊಟ್ಟೆ ಇಟ್ಕೊಂಡು ಮರದ ಮೇಲೆ ಹತ್ಕೊಂಡು ತಿಂತಾ ಇರ್ತೇವೆ ಸರ್ ನಮ್ಮ ನೋಡ್ಕೊಂಡು. ಆನೆಗಳು ಸಾಮಾನ್ಯವಾಗಿ ಕತ್ಲಾದ್ಮೇಲೆ ಬರ್ತವಂತ ಹೇಳ್ತಾರೆ, ನಿಮ್ಮಲ್ಲೆಲ್ಲ ಹೇಗೆ ಸರ್? ಕೆಲವು ಈಗ ದಾನೆಗಳೆಲ್ಲ 6 ಗಂಟೆಗೆ ಬಂದು ನುಗ್ಗುವಂತ ಆನೆಗಳು ಇದಾವೆ ಸರ್. ಆದ್ರೆ ನಾ ಹೇಳದಲ್ಲ, ಆ ರೀತಿ ಪಳಗಿ ದಾನೆಗಳು ಬೇಗ ಬರುತ್ತೆ. ಇಲ್ಲಾಂದ್ರೆ ಒಂದು 9:30-10 3.5-4 ಗಂಟೆ ಒಳಗೆ ಬರ್ತವೆ ಸರ್. ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ಬರೋದಿಲ್ಲ. ಬಂದ್ರೆ 9:30-1:30-2 ಗಂಟೆ ಒಳಗೆ ಬಂದೇ ಬರ್ತವೆ, ಬಂದಿಲ್ಲ ಅಂದ್ರೆ ಬರೋದಿಲ್ಲ ಸರ್. ಹಂಗೆ ಆನೆಗಳದು. ಆನೆ ಬಂತು ಅಥವಾ ಕೋತಿ ಬಂತು ಅಂತ ಗೊತ್ತಾಗ್ಬೇಕಾದ್ರೆ ಕೆಲವೊಬ್ರು ನಾಯಿಗಳನ್ನು ಜೊತೆಲಿ ಇಟ್ಕೊಂಡಿರ್ತಾರೆ, ನೀವು ಕರ್ಕೊಂಡು ಹೋಗ್ತೀರಾ ಹೇಗೆ ಸರ್? ನಾವು ನಾಯಿಗಳು ಕರ್ಕೊಂಡು ಹೋಗ್ತೀವಿ. ನಾಯಿಗಳು ಕರ್ಕೊಂಡು ಹೋದ್ರೆ ಆನೆಗಳದ್ದು ಬಾರಿ ಹಿಂಸೆ ಸರ್. ಮಂಗಗಳಿಗೆ ಆಗುತ್ತೆ, ಆನೆಗಳಿಗೆ ಆಗೋದಿಲ್ಲ. ಕೆಲವು ಆನೆಗಳು ಬೆರೆಸ್ಕೊಂಡು ಬಂದು ಬಿಡುತ್ತವೆ ಸೆಡ್ ಪಕ್ಕಕ್ಕೆಲ್ಲ. ಆನೆ ಎಲ್ಲಿ ಬರ್ತದೆ ಬರ್ತದೆ, ಅದಕ್ಕೆ ಆನೆಗಳನ್ನ ನಾವು ಕರ್ಕೊಂಡು ಹೋಗೋದಿಲ್ಲ. ಆನೆಗೆ ನಾಯಿ ಆಗೋದಿಲ್ಲ ಸರ್. ಕೆಲವು ನಾಯಿಗಳನ್ನ ಬೆರೆಸ್ಕೊಂಡೇ ಬಂದು ಬಿಡ್ತವೆ ಆನೆಗಳು, ಅದಕ್ಕೆ ಆ ನಾಯಿಗಳನ್ನ ಕರ್ಕೊಂಡು ಹೋಗೋದಿಲ್ಲ ಸರ್. ಸೆಡ್ಡಿಗೆ ಕೋತಿಗಳ ಕಾಟ ಸಾಮಾನ್ಯವಾಗಿ ಬೆಳಗಿನ ಹೊತ್ತು ಇರುತ್ತೆ, ಆನೆಗಳದು ರಾತ್ರಿ ಹೊತ್ತು. ಕೋತಿಗಳು ಬೆಳಿಗ್ಗೆ ಬರ್ತವ, ಮಧ್ಯಾಹ್ನ ಬರ್ತವ, ಸಂಜೆ ಬರ್ತವ, ಹೇಗೆ ಸರ್? ನಾವು ಬೆರೆಸಿದ್ದೆಲ್ಲ ಕದ ಸರ್, ಬೆಳಿಗ್ಗೆನೆ ಬಂದು ಬಿಡ್ತವೆ. ಬೆಳಿಗ್ಗೆ ಬಂದಿಲ್ಲ ಏನು ತಿನ್ಲಿಕ್ಕೆ ಸಿಕ್ಕಿಲ್ಲ ಅಂದ್ರೆ ಮಧ್ಯಾಹ್ನ ನುಗ್ಗುತ್ತೆ ಸರ್. ಮಧ್ಯಾಹ್ನ ಸಿಕ್ಕಿಲ್ಲ ಅಂದ್ರೆ 3 ಗಂಟೆ ಬರುತ್ತೆ. 3 ಗಂಟೆ ಸಿಕ್ಕಿಲ್ಲ ಅಂದ್ರೆ 5 ಗಂಟೆ ಗಂಟೆ ಕಾಯಿಲೆ ಬೇಕು. ಅವ್ರನ್ನ ತಿನ್ನಕ್ ಬಿಟ್ಟು ಬಿಟ್ರೆ ಇನ್ನು ಅವತ್ತು 2 ದಿವಸ ಬರೋದಿಲ್ಲ. ತಿನ್ನಕ್ ಬಿಟ್ಟಿಲ್ಲ ಅಂದ್ರೆ ಅದು ಆಗಾಗ ಬಂದು ಅಟ್ಯಾಕ್ ಮಾಡಕ್ ಟ್ರೈ ಮಾಡ್ತಾ ಇರ್ತವೆ ಸರ್. ಅದೇ ದೊಡ್ಡ ನಮಗೆ ತೊಂದರೆ ಅಂದ್ರೆ ಅದೇ ಸರ್. ಅಲ್ಲಿ ಒಬ್ರು ಇರಲೇಬೇಕು ಸರ್ ಜಮೀನಲ್ಲಿ. ಒಂದೊಂದು ಹಿಂಡಲ್ಲಿ ಎಷ್ಟೆಷ್ಟು ಕೋತಿಗಳು ಬರ್ತವೆ? ಇಲ್ಲಿ ನಮ್ಮಲ್ಲಿ ಕಮ್ಮಿ ಅಂದ್ರೆ 100 ಕೋತಿಗಳಿದ್ದಾವೆ ಸರ್. ಆ 100 ಕೋತಿಗಳು ಹಿಂಡ ಒಂದೊಂದು ಸರ್, ಅದು 2-2 ಬ್ಯಾಚ್ಗಳಾಗಿ ಬರ್ತವೆ ಸರ್. ಮಧ್ಯ ಹೊಲದಲ್ಲಿ ಇರ್ತವೆ, ಸ್ವಲ್ಪ ಕಡೆ ಸೈಡ್ ಅಲ್ಲಿ ಇರ್ತವೆ, ಮಧ್ಯ ಪ್ಲಾಟ್ ಪಕ್ಕದಲ್ಲಿ ಇರ್ತವೆ, ಕೆಲವು ಸೈಡ್ ಅಲ್ಲಿ ಇರ್ತವೆ, ಇಲ್ಲೊಂದು ಕೆಲವು ಮಧ್ಯ ವಾಡಲ್ಲಿ ಇರ್ತವೆ. ಅದು ಹೇಳಲಿಕ್ಕೆ ಆಗದೆ ಸರ್, 100 ಇದೆ. ತುಂಬಾ ಉಪದ್ರ ಅದೇ ನಮಗೆ. ಒಂದ್ 2-3 ಇದ್ರೆ ಏನಾದ್ರೂ ಮೇಂಟೈನ್ ಮಾಡೋದು, 100 ಇದ್ರೆ ಯಾವ ಕಡೆ ಬಂದು ಹೋಗ್ತಾ ಅಂತ ಹೇಳಲಿಕ್ಕೆ ಆಗ್ತಾ ಸರ್. ಹೇಗೆ ಬರದಂಗ್ ನೋಡ್ಕೊಳ್ತೀರಿ ಅಥವಾ ಓಡಿಸ್ತೀರಿ ಸರ್? ಪಿಟಾಕಿ ಹೊಡೆದ್ರೆ 2 ಇರ್ತವೆ, ಮತ್ತೆ ಬೊಬ್ಬೆ ಹೊಡೆದ್ರೆ ಹೋಗ್ತವೆ. ತುಂಬಾ ಸ್ವಲ್ಪ ಎಳೆದು ಹೋಗಿ ಮಾಡಿದ್ರೆ ಹೋಗ್ತದೆ ಸರ್. ಪಿಟಾಕಿ ಹೊಡೆದ್ರೆ ಅಭ್ಯಾಸ ಆಗಿದೆ, ಭಯ ಇದೆ ಸ್ವಲ್ಪ. ಬೊಬ್ಬೆ ಹೊಡೆದ್ರೆ ಹೋಗ್ತದೆ ಸರ್. ಪಟಾಕಿ ಅಂತಂದ್ರೆ ನೀವು ಬೆಂಕಿ ಹಚ್ಚಿ ಅವು ಇರೋ ಜಾಗಕ್ಕೆ ಎಸಿತೀರಿ ಅಥವಾ ಹೇಗೆ ಮಾಡ್ತೀರಿ? ಅವು ಇರೋ ಜಾಗಕ್ಕೆ ಎಸಿತೀವಿ ಸರ್. ಬಂದು ಮರದ ಮೇಲೆ ಇರ್ತಾವಲ್ಲ ಸರ್, ಆಗ ಸ್ವಲ್ಪ ದೂರದಲ್ಲಿ ಎಸ್ತಾರೆ, ಆ ಸೌಂಡ್ಗೆ ಇಳಿದು ಓಡ್ತವೆ ಸರ್. ನಾಯಿಗಳಿಗೆ ಕೋತಿ ಹೆದರ್ತದ? ನಾಯಿಗಳಿಗೆ ಕೋತಿ ಹೆದರ್ತದೆ ಸರ್. ನಾಯಿಗಳು ಬಿಟ್ರೆ ಓಡ್ತವೆ. ಆದ್ರೆ ನಮ್ಮಲ್ಲಿ ಕಾಡು ರಿಸರ್ವ್ ಫಾರೆಸ್ಟ್ ಅಲ್ಲ ಸರ್, ತುಂಬಾ ಕಾಡಿದೆ, ನಾಯಿಗಳು ತುಂಬಾ ಒಳಗೆ ಹೋಗೋದಿಲ್ಲ. ಹಂಗೆ ನಮ್ಮ ಹೊಲ ಸೈಡ್ ಅಲ್ಲಿ ಇದ್ರೆ ಬೆರೆಸಿದ್ರೆ ಓಡ್ತವೆ ಸರ್. ಒಟ್ಟು ಮೆಕ್ಕೆಜೋಳಕ್ಕೆ ಬಹಳ ಪ್ರಮುಖವಾಗಿ ಕೋತಿಗಳ ಕಾಟ ಮತ್ತು ಆನೆಗಳ ಹಾವಳಿ, ಇದರಿಂದ ಪಾರ್ ಮಾಡಿಕೊಂಡು ನೀವು ಎಷ್ಟು ವರ್ಷಗಳಿಂದ ಇಳುವರಿಯನ್ನ ಪಡ್ಕೊಳ್ತದ್ರಿ ಸರ್? ನಾವು ಅದನ್ನ ಅದು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ಎಲ್ಲಾ ಪ್ರಾಣಿಗಳು ತಿಂದು ಮಾಡಿ ನಮಗೆ ಲಾಸ್ ಆಗ್ತಾ ಇದೆ, ಇನ್ನೇನ್ ಮಾಡೋದು ಉದ್ಯೋಗ ಆಗಿಲ್ಲ ಅಂತ ಹೇಳೋದಕ್ಕೆ ಅದನ್ನ ಮಾಡ್ತಾ ಇದೀವಿ ಸರ್. ನಾವು ಶುಂಠಿಗೆ ಆನೆಗಳು ಬಂದು ತಿನ್ನೋದಾಗ್ಲಿ ಅಥವಾ ಅಪರೂಪಕ್ಕೆ ಬಂದು ತುಳಿಯೋದು ಮಾಡ್ತವ ಅಥವಾ ಹೇಗಿದೆ ಶುಂಠಿ ಬೆಳಗ್ಗೆ ಬೇರೆ ಪ್ರಾಣಿಗಳು ಈಗ ಹಂದಿ ಆಗ್ಲಿ ಆನೆ ಆಗ್ಲಿ ಕೋತಿ ಆಗ್ಲಿ ಮತ್ತೊಂದಾಗ್ಲಿ ಏನಾದ್ರೂ ಕಾಟ ಇದೆಯಾ ಸರ್? ಆನೆ ಒಂದು ಬಿಟ್ರೆ ಕೋತಿಗಳದು ಇದೆಲ್ಲ ಶುಂಠಿಗೆ ಕಾಟ ಇಲ್ಲ ಸರ್. ಆನೆಗಳು ಬಂದ್ರೆ ಅದೇ ಹೊಲದಿಂದ ಹೊಲ ದಾಟಿ ಹೋಗೋದಕ್ಕೆ ಮಿಟ್ಟುಕೊಂಡು ಹೋಗುತ್ತೆ, ಇನ್ನೇನು ಮಾಡೋದಿಲ್ಲ ಸರ್. ಅದು ಆನೆ ಜೋಳ ಬಿಟ್ರೆ ಗಳಸಿನ ಮರ ಇಂಥದ್ದು ಮಾತ್ರ ಅಟ್ಯಾಕ್ ಮಾಡ್ತವೆ, ಶುಂಠಿಗೆಲ್ಲ ತೊಂದರೆ ಇಲ್ಲ. ಸುವರ್ಣಗಡ್ಡೆ ಮತ್ತು ಮರಗೆಣಸನ್ನ ಆನೆಗಳು ಇಷ್ಟಪಡ್ತವಂತ ಅನ್ಕೊಂಡು ಹೇಳೋದಿದೆ, ಹಂದಿಗಳು ಸಹ ಚೆನ್ನಾಗಿ ತಿಂತವಂತ ಮಾತಾಡೋದಿದೆ ನಿಮ್ಮಲ್ಲಿ? ನಮ್ಮಲ್ಲಿ ಹಂದಿದು ಸ್ವಲ್ಪ ಗಲಾಟೆ ಕಮ್ಮಿ ಸರ್, ಆನೆ ಸುವರ್ಣಗಡ್ಡೆ ಮತ್ತೆ ಮರಗೆಣಸನ್ನ ತಿಂತೇವೆ ಸರ್. ಒಂದ್ ಟೈಮ್ ಬಂದ್ರೆ ಒಂದು 10-30 ಬೂಡಾಗಂಟ ಮರಗೆಣಸು ತಿಂತಾರೆ. ಸುವರ್ಣಗಡ್ಡೆ ಅಂತೂ ಕಿತ್ತಿ ತಿಂದುಬಿಟ್ಟು ಬೆನ್ನಿಗಿನ್ನಿಗೆ ಹೊಡ್ಕೊಂಡು ಹೋಗ್ತಾ ಇದೆ ಸರ್. ಅದು ತುಂಬಾ ಉಪದ್ರ ಇದೆ ಆನೆದು. ಒಂದ್ಸರಿ ತಿನ್ಕೊಂಡು ಹೋದ ಆನೆ ಒಂದೆರಡ್ಮೂರ್ ದಿನ ನಾಕಾರು ದಿನ ಬರೋದಿಲ್ವಾ ಅಥವಾ ಪ್ರತಿದಿನ ಬಂದು ಹೋಗೋ ಸಾಧ್ಯತೆ ಇದೆಯಾ? ನಾವು ತಡೆಯಲಿಲ್ಲ ಅಂದ್ರೆ ಪ್ರತಿದಿನ ಬರುತ್ತೆ ಸರ್. ನಾವು ತಡೆದ್ರೆ ಬರೋದಿಲ್ಲ ಸರ್, ಅದನ್ನ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಸರ್. ಆದ್ರೆ ಒಂದು ವಾರದಲ್ಲಿ ಅಂತೂ ಕಷ್ಟಪಟ್ಟು ಹೆಂಗಾದ್ರೂ ಮಾಡಿ ಯಾವ್ದಾರ ಸೈಡ್ ನುಗ್ಬಿಡ್ತಾರೆ ಸರ್. ಪುನಃ ಕಡಿ ಇದ್ರೆ ಕಂಡೀಷನ್ ಡೈಲಿ ಬರ್ತವೆ ಸರ್ ಆನೆಗಳು, ಅದೇ ಜಾಗದಲ್ಲಿ ಅದೇ ಜಾಗ ನುಗ್ಗಿ ಅದೇ ಜಾಗದಲ್ಲಿ ತಿಂತವೆ ಸರ್. ರೈತನಿಗೆ ಬರೀ ಕೀಟಗಳು ರೋಗಗಳು ಸಮಸ್ಯೆ ಅಲ್ಲ, ಪ್ರಾಣಿಗಳ ಕಾಟನಗಿರೋದ್ರಿಂದ ಅವುಗಳನ್ನ ನಿಭಾಯಿಸಿಕೊಂಡು ನೀವು ಬೆಳೆ ಮಾಡ್ತಾ ಇದ್ರಿ. ಬೇರೆ ಬೇರೆ ಕಾರ್ಯತಂತ್ರಗಳನ್ನು ಉಪಯೋಗಿಸಿಕೊಂಡು ಇವುಗಳನ್ನ ದೂರ ಇಡುವ ನಿಟ್ಟಿನಲ್ಲೂ ಗಮನ ಹರಿಸಿದ್ರಿ. ಅರಣ್ಯ ಇಲಾಖೆಯವರು ಸಹ ಸುಮ್ಮನೆ ಇರುವುದಿಲ್ಲ, ಅದಕ್ಕೆ ಏನೇನು ಕೆಲಸ ಮಾಡ್ಬೇಕನ್ನೋದ್ರ ಬಗ್ಗೆನೂ ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ. ಯಾವಾಗ ಅವು ಕಾರ್ಯರೂಪಕ್ಕೆ ಬರ್ತವೋ ಗೊತ್ತಾಗುದಿಲ್ಲ. ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ಮಾದಪ್ಪನವ್ರೆ, ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದ ಸರ್. ಕುಶಾಲನಗರ ಹತ್ರ ಇರುವ ಬಸವನಹಳ್ಳಿಯ ಮಂಡೆಪಂಡ ಆರ್ ಮಾದಪ್ಪ ಅವರು ಮೆಕ್ಕೆಜೋಳ ಮತ್ತು ಶುಂಠಿಯನ್ನ ಬೆಳೀತಾ ಇದ್ದು, ಕೋತಿ ಮತ್ತು ಆನೆಗಳ ಹಾವಳಿ ಮೆಕ್ಕೆಜೋಳದಲ್ಲಿ ಹೇಗಿದೆ, ಹೇಗೆ ಅವುಗಳನ್ನ ದೂರ ಇಡೋ ನಿಟ್ಟಿನಲ್ಲಿ ಗಮನ ಹರಿಸಿದರೆ ನಿಯಂತ್ರಣ ಮಾಡಲಿಕ್ಕೆ ಅವರು ಅನುಸರಿಸುತ್ತಿರುವ ಕ್ರಮಗಳೇನು ಅನ್ಕೊಂಡು ವಿಚಾರಗಳನ್ನ ಹಂಚಿಕೊಂಡ್ರು. ಇದುವರೆಗೆ ಕಾರ್ಯಕ್ರಮ ನಾಡು ನಾಡಿ ಬಿತ್ತರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ಇದು ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರೇ, ಇನ್ನು ನಾಳೆಯ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ 6:50. ಇದರಲ್ಲಿ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳುವಿರಿ. ಪ್ರಸ್ತುತಿ ವಿಜಯ್ ಅಂಗಡಿ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಸಂಜೆ 6:50. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಈಗ ಕೆಲವು ಪ್ರಕಟಣೆಗಳು. ಈಕ್ವುಡ್ ಫರ್ನಿಚರ್ನಲ್ಲಿ ಎಕ್ಸ್ಚೇಂಜ್ ಮೇಳ. ನಿಮ್ಮ ಹಳೆ ಮರದ ಫರ್ನಿಚರ್ ಗಳನ್ನು ತನ್ನಿ, ಹೊಸ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಈಕ್ವುಡ್ ಫರ್ನಿಚರ್, ಮಡಿಕೇರಿ ರೋಡ್, ಕಾರೆಕಾಡ್, ನಾಪೋಕ್ಲು.

ಮೈಸೂರು ಪಿಂಜ ಮಡಿಕೇರಿ ನಡಪ ದಸರಾ ನಮ್ಮಕ್ ತಾಂಡದ ಅನ್ನ ವಿಶೇಷತೆ ಉಂಡು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಸತೀಶ್ ಎಂಡಪೊಣ್ಣು ರೂಪಶ್ರೀ ಅಣ್ಣಚಿ. ಮಡಿಕೇರಿ ದಸರಾ ಜನೋತ್ಸವತರ ಮಾರಿಪತ್ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಆದ ನೆಲೆ ಗಾಂಧಿ ಪರಂಬುಲು ಇಂದು ಏರ್ಪಾಡು ಮಾಡಿತಿಂಜ ಮಹಿಳಾ ದಸರಾ ಕಾರ್ಯಕ್ರಮತ್ನ ಉದ್ಘಾಟನೆ ಮಾಡಿದ್ದವು ತಕ್ಕ ಪರಂದತ್. ವಿಧಾನ ಪರಿಷತ್ ಮಾಜಿ ಸದಸ್ಯ ಶಾಂತಿಯಂಡ ವೀಣಾ ಅಚ್ಚಯ್ಯ ತಕ್ಕ ಪರಂದಿತ್ ಪೊಮ್ಮಕ್ಕ ದಾರ್ಕು ಕಮ್ಮಿ ಇಲ್ಲ ಎನ್ನುವ ಅಂಗ ಚನ್ನ ಸಮಯಕ್ಕೆ ವಯ್ಯ ಜಿಲ್ಲೆರ ಮೂಂದ್ ಉನ್ನತ ಸ್ಥಾನತ್ತು ಇಂಜ ಪೊಮ್ಮಕ್ಕಳೆ ಸಾಕ್ಷಿ. ತಂಗಕ್ಕೆ ಕಟ್ಟುವ ನಲ್ಲ ಅವಕಾಶತನ್ನ ಬಳಸಿಕೊಂಡು ಪೊಮ್ಮಕ್ಕ ಎಲ್ಲಾ ಕೋವಲು ಸಾಧನೆ ಮಾಡುವಂಡ ಮೂಲಕ ಜಿಲ್ಲೆನ ರಾಜ್ಯದ ಮಾದರಿ ಜಿಲ್ಲೆ ಆಯ್ತು ಮಾಡುವಕ್ಕೆ ನೈಕೊಂಡು ಸಲಹೆ ಕೊಡ್ತದೆ. ಖನಪಟ್ಟವು ಕೂಡಿಯಾಡಿತಿಂಜ ಮಹಿಳಾ ದಸರತ್ ಪೊಮ್ಮಕ್ಕ ಬಲೂನ್ ಶೂಟ್ ತೇರಣ ಪೈಪೋಟಿ ಫ್ಯಾನ್ಸಿ ಡ್ರೆಸ್ ಕೂಡ ನನಕ್ಕೆ ಬಾರೆ ಬಾರೆ ಪೈಪೋಟಿ ನಡೆದತ್. ಕೂಟಕ್ಕೆ ಬಾರೆ ಬಾರೆ ಕೋವಲು ಸಾಧನೆ ಮಾಡಿದ ಪೊಮ್ಮಕ್ಕಳ ಸನ್ಮಾನ ಮಾಡಿಚಿ. ತಂಗಳ ಸುತ್ತಮುತ್ತ ಪ್ರದೇಶತರ ಮನರತ್ನ ಕಾತೋಕು ಪುರುಡು ಕೊಡುವ ಉದ್ದೇಶದ ಎಲ್ಲಾ ಗ್ರಾಮ ಪಂಚಾಯತಿರ ವ್ಯಾಪ್ತಿಲಿ ಸ್ವಚ್ಛತಾ ಆಂದೋಲನತ್ನ ಆಯೋಜನೆ ಮಾಡಿತ್. ಎಲ್ಲರೂ ತಂಗಳ ಮನೆಯಲ್ಲಿ ಉತ್ಪತ್ತಿ ಅಪ್ಪ ಕಾಟತನ ಪಚ್ಚಪಿಂಜ ಒಣಕ ಕಾಟ ಆಯ್ತು ಬಾರೆ ಬಾರೆ ಮಾಡಿತ್ ಕಾಟ ಸಂಗ್ರಹ ಮಾಡುವಕ್ಕೆ ಒಪ್ಪ ವಾಹನಕ್ಕೆ ಕೊಡಕೊಂಡು ಒಂದು ಶಾಸಕ ಮಂಡಿಪಂಡ ಅಪ್ಪಚುರಂಜನ್ ಅಣಚಿ. ಕಡಗದಾಳ್ ಗ್ರಾಮ ಪಂಚಾಯತಿ ಪರಂಬಲ್ ಪುದೇದಾಯ್ತು ಕಟ್ಟನ ಕಸ ವಿಲೇವಾರಿ ಘಟಕ ಪಿಂಜ ಸಂಜೀವಿನಿ ಒಕ್ಕೂಟತ್ರ ಆದನೆಲ್ಲ ಆಯೋಜನೆ ಮಾಡಿದ ಮೇಳತ್ನ ಉದ್ಘಾಟನೆ ಮಾಡಿತು ತಕ್ಕ ಪರಂದ ಅವು ಜಿಲ್ಲರ ಪ್ರಕೃತಿ ಚಾಯಿ ಭೋಜತ್ನ ನೋಟುವಕ್ಕೆ ಅಧ್ಯಯನ ಕಣಕಲು ಪ್ರವಾಸಿಯ ಬಪ್ಪ ಅನ್ನನಾಯ್ತು. ಎಲ್ಲರೂ ಪ್ಲಾಸ್ಟಿಕ್ ವಸ್ತುನ ಬಳಸತೆ ಕಾಟತ್ನ ಕಂಡ